ಪ್ರೀತಿಯ ಕೇಳುಗರೆ ತಮ್ಮೆಲ್ಲರಿಗೂ ಕೂಡ ನಮಸ್ಕಾರ. ಇವತ್ತಿನ ಕೃಷಿ ತರಂಗ ನೇರ ಫೋನಿನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ. ಇವತ್ತು ನಾವು ಆಯ್ಕೆ ಮಾಡಿಕೊಂಡಿರತಕ್ಕಂತಹ ವಿಷಯ ತೆಂಗಿನ ಬೆಳೆಯನ್ನ ಬಾಧಿಸ್ತಾ ಇರತಕ್ಕಂತಹ ಕಪ್ಪು ತಲೆ ಕಂಬಳಿ ಹುಳುವಿನ ನಿಯಂತ್ರಣ. ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ನಾವು ನೇರ ಫೋನಿನ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೇವೆ. ಇತ್ತೀಚೆಗೆ ಒಂದು ಅಂಕಿಅಂಶ ಬಿಡುಗಡೆ ಆಯಿತು. ಅದರ ಪ್ರಕಾರ ಕಳೆದ ಸಾಲಿನಲ್ಲಿ ನಮ್ಮ ರಾಜ್ಯದಲ್ಲಿ ಅತ್ಯಂತ ಹೆಚ್ಚು ತೆಂಗನ್ನು ಉತ್ಪಾದನೆ ಮಾಡಿರತಕ್ಕಂತಹ ಜಿಲ್ಲೆಗಳಲ್ಲಿ ಹಾಸನಕ್ಕೆ ಪ್ರಥಮ ಸ್ಥಾನ ದೊರೆತಿದೆ. ಅದೇ ರೀತಿ ತುಮಕೂರು ದ್ವಿತೀಯ ಸ್ಥಾನದಲ್ಲಿ ಹಾಗೂ ಮಂಡ್ಯ ಮೂರನೇ ಸ್ಥಾನದಲ್ಲಿದೆ. ಈ ಇಷ್ಟೊಂದು ಚೆನ್ನಾಗಿ ಬೆಳೆ ಬರ್ತಾ ಇರತಕ್ಕಂತಹ ಈ ಸಂದರ್ಭದಲ್ಲಿ ಈ ತೆಂಗನ್ನು ಕಪ್ಪು ತಲೆ ಕಂಬಳಿ ಹುಳು ಅನ್ನುವಂಥದ್ದು ಬಾಧಿಸಲಿಕ್ಕೆ ಪ್ರಾರಂಭವನ್ನು ಮಾಡಿದೆ. ಅನೇಕ ವರ್ಷಗಳಿಂದಲೂ ಕೂಡ ಈ ಒಂದು ಸಮಸ್ಯೆ ಇದೆ. ಇದು ಆಗಾಗ್ಗೆ ಬಂದು ಹೋಗ್ತಕ್ಕಂತಹ ಒಂದು ಗಂಭೀರವಾದಂತಹ ಸಮಸ್ಯೆ. ಒಂದು ಸಾರಿ ಬಂತು ಅಂತ ಹೇಳಿದರೆ ಇಳುವರಿಯಲ್ಲಿ ಗಣನೀಯವಾಗಿ ಕಡಿತ ಉಂಟಾಗುತ್ತೆ. ಹಾಗೆಯೇ ಈ ಒಂದು ಗಿಡಗಳು ಕೂಡ ಚೇತರಿಸ್ಕೊಳ್ಳಿಕ್ಕೆ ಒಂದಷ್ಟು ಸಮಯ ಬೇಕಾಗುತ್ತೆ. ಈಗ ಈ ಕಪ್ಪು ತಲೆ ಕಂಬಳಿ ಹುಳುವಿನ ಕಾಟ ಬೇರೆ ಬೇರೆ ಭಾಗದಲ್ಲಿ ಕಾಣಿಸ್ಕೊಂಡಿದೆ. ನಮ್ಮ ಜಿಲ್ಲೆಯಲ್ಲಿ ಅರಸೀಕೆರೆ ಭಾಗದಲ್ಲಿ ಒಂದಷ್ಟು ಸಮಸ್ಯೆ ಇರುವಂಥದ್ದು. ಆ ಕಾರಣಕ್ಕಾಗಿ ಮುಂಜಾಗ್ರತಾ ಕ್ರಮವಾಗಿ ಇವತ್ತು ನಾವು ಈ ಒಂದು ಕಪ್ಪು ತಲೆ ಕಂಬಳಿ ಹುಳುವನ್ನು ಹೇಗೆ ನಿಯಂತ್ರಣವನ್ನು ಮಾಡಬಹುದು ಅನ್ನುವಂಥ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ನೇರ ಫೋನಿನ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೇವೆ. ನೀವು ಕರೆಯನ್ನು ಮಾಡಿ ಏನಾದರೂ ಸಮಸ್ಯೆ ಇದ್ದರೆ ಅದನ್ನು ಹೇಳ್ಕೊಳ್ಬಹುದು, ಅದರ ಜೊತೆಗೆ ಅದಕ್ಕೆ ಪರಿಹಾರವನ್ನು ಕೂಡ ಪಡೆಯಬಹುದು. ಹೆಚ್ಚಿನ ಮಾಹಿತಿಯನ್ನು ಮಾಡಿಕೊಡಲಿಕ್ಕೆ ಮತ್ತು ನಿಮ್ಮ ಸಮಸ್ಯೆಗಳಿಗೆ ಉತ್ತರಿಸಲಿಕ್ಕೆ ಇವತ್ತು ನಮ್ಮ ಸ್ಟುಡಿಯೋದಲ್ಲಿ ಇದ್ದಾರೆ. ಕಂದಲಿ ಬಳಿ ಇರುವಂತಹ ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿಯಾಗಿರ್ತಕ್ಕಂತಹ ನಾಗರಾಜ್ ಅವರು ನಮ್ಮೊಂದಿಗೆ ಇದ್ದಾರೆ. ನಾಗರಾಜ್ ಅವರಿಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಈ ಕಪ್ಪು ತಲೆ ಕಂಬಳಿ ಹುಳು ಇದರ ಬಗ್ಗೆ ಒಂದಷ್ಟು ತಿಳಿಸ್ಕೊಳ್ತಾ ಸಮಸ್ಯೆ ಏನು ಸರ್? ಇದು ತೆಂಗಿನಲ್ಲಿ ಯಥೇಚ್ಛವಾಗಿ ಬರುವಂತಹ ಒಂದು ಕೀಟ. ಮೂಲತಃ ತೆಂಗು ಅನ್ನೋದು ನಮಗೆ ಕೇರಳದಲ್ಲಿ ಅತಿ ಹೆಚ್ಚಾಗಿ ಬೆಳೆಯುವಂತಹ ರಾಜ್ಯ ಆಗಿರುತ್ತೆ. ತದನಂತರ ಇದು ನಮ್ಮ ಆಂಧ್ರಪ್ರದೇಶ, ತಮಿಳುನಾಡು, ಹಾಗೆಯೇ ಕರ್ನಾಟಕದಲ್ಲಿ ತುಂಬ ಉತ್ತಮ ಕಲ್ಪವೃಕ್ಷ ಅಂತಲೇ ಜಾಸ್ತಿ ಬೆಳೆಯುವಂಥದ್ದು ಆಗಿರುತ್ತೆ. ಈ ಕೀಟ 1989 ಈ ಕೋಸ್ಟಲ್ ಏರಿಯಾ ಅಂತ ಏನು ಹೇಳ್ತೀವಿ, ಎಲ್ಲಿ ನದಿ ದಂಡೆಯಲ್ಲಿ ಸಮುದ್ರದ ಪಕ್ಕದಲ್ಲಿ ಬೆಳೆಯುವಂಥ ತೆಂಗಿನಲ್ಲಿ ಪಾರಂಪರಿಕವಾಗಿ ಬರುವಂಥ ಒಂದು ಕೀಟ ಆಗಿತ್ತು. ಈಗ ಇತ್ತೀಚಿನ ದಿನಗಳಲ್ಲಿ, ಇತ್ತೀಚಿನ ವರ್ಷಗಳಲ್ಲಿ ಕಾಲಮಾನದಲ್ಲಿ ಮಳೆ ವ್ಯತ್ಯಾಸ ಆಗಿರೋದ್ರಿಂದ ಅದೇನಾಗಿದೆ, ಈಗ ಅಲ್ಲಲ್ಲಿ ಸ್ಪೊರಾಡಿಕ್ ಪೆಸ್ಟ್ ಅಂತ ಹೇಳ್ಬಿಟ್ಟು ನಾವು ಹೇಳ್ತೀವಿ, ಬಂದುಬಿಟ್ಟು ಎಲ್ಲ ತಿಂದು ಪತ್ರತ್ತಿ ಎಲೆಗಳು ಸುಟ್ಟಂತ ಕಾಣುವ ಹಾಗೆ ಇದು ಮಾಡುತ್ತದೆ. ಇದರಿಂದ ನಮಗೆ ತುಂಬ ಇಳುವರಿಯಲ್ಲಿ ಕುಂಠಿತ ಆಗುತ್ತೆ. ಇದು ಯಾವ ರೀತಿ ನಾವು ಔಷಧಿಯನ್ನು ಹೊಡೆದು ಸಿಂಪಡಣೆ ಮಾಡಬೇಕು ರೈತಕ್ಕೆ ತೋಚೋದಿಲ್ಲ. ಹಾಗಾಗಿ ಬರೋದಕ್ಕಿಂತ ಮುಂಚೆ ಪ್ರಿಕಾಷನರಿ ಮೆಜರ್ ಆಗಿ ನಾವು ಕ್ರಮಗಳನ್ನು ತಡೆಗಟ್ಟಿಕೊಳ್ಳೋದು ತುಂಬ ಅತ್ಯವಶ್ಯಕ. ಸರ್, ಕರೆಗಳು ಬರಲಿಕ್ಕೆ ಪ್ರಾರಂಭ ಆಗಿದ್ದಾವೆ. ನಮ್ಮ ರೈತರ ಸಮಸ್ಯೆಯನ್ನು ಕೇಳ್ತಾ ಕೇಳ್ತಾ ನಾವು ವಿಚಾರವನ್ನು ಮುಂದುವರಿಸೋಣ. ಸರಿ ಸರ್, ನಮಸ್ತೆ. ನಮಸ್ಕಾರ ಸರ್, ನಿಮ್ಮ ಹೆಸರು ಹೇಳಿ ಮಾತನಾಡಿ. ಸರ್, ನನ್ನ ಹೆಸರು ಧನಂಜಯ ಅಂತ, ರಾಮ್ಪುರ ಚನ್ನಾಪಣ ತಾಲೂಕು. ಮಾತಾಡಿ ಧನಂಜಯ ಅವರೇ. ಸರ್ ನಮಸ್ಕಾರ ಸರ್, ನಾಗರೇ ಸರ್ ನಮಸ್ಕಾರ. ಹಲೋ ಸರ್, ನಮಸ್ಕಾರ. ಮಾತಾಡಿ ಮಾತಾಡಿ, ಕೇಳಿಸ್ತದೆ, ಮಾತಾಡಿ. ಸರ್ ಏನಿಲ್ಲ ಸರ್, ಅದೇ ನಮ್ದು ತೋಟಕ್ಕೆ ಕಪ್ಪು ಹುಳದು ಇದು ಜಾಸ್ತಿ ಇದೆ ಸರ್. ತೆಂಗಿನ ಸಸಿ ಹಾಕಿದ್ದು ಒಂದು 2 ಎಕರೆಯಲ್ಲಿ. ಪ್ರಾರಂಭ ಆಗಿದೆಯಾ? ಹೌದು ಸರ್, ಪ್ರಾರಂಭ ಆಯ್ತು ಸರ್. ನಮ್ ಡಾಕ್ಟರ್ ನಾಗರಾಜ್ ಸರ್ ಬಾರಿ ದಿನದಿಂದ ಪರಿಚಯ, ನಮ್ಮೂರು ದತ್ತಗ್ರಾಮ ತಾಂಡಿದ್ರು. ಅವಾಗೆಲ್ಲ ಬಂದು ನಮ್ಗೆ ತೋಟದಲ್ಲಿ ಬಂದು ತೋರಿಸ್ಕೊಟ್ಟಿದ್ರು. ಹಾಗಾಗಿ ಈಗಲ ಸದ್ಯ ಒಂದ್ 2 ವರ್ಷದ ಸಸಿಗಳು ಸರ್, ಸಸಿ. ಬಟ್ ಅವಕ್ಕೂ ಆತರ ಈ ಮೊಹಕ ಬಲೆ ಅಂತ ಬಕೆಟ್ ಗಳೆಲ್ಲ ನಾವು ಕಟ್ಟಿದೀವಿ. ಆದ್ರೂ ಇದ್ ಮಾಡ್ತದೆ ಸರ್, ಕೀಟಗಳು ಬಾಧೆ ಜಾಸ್ತಿ ಆಯ್ತು ಸರ್ ಕೇಳೋಣ ಮಾಡಿದೆ. ಧನಂಜಯ ಅವರೇ ನಮಸ್ತೆ. ಈಗ ನಿಮಗೆ ನಾನು ತೋರಿಸ್ಕೊಟ್ಟಿರತಕ್ಕಂಥದ್ದು ಅಲ್ಲಿ ದತ್ತುಗ್ರಾಮ ಆಗಿರೋದ್ರಿಂದ ನಿಮಗೆ ಗೊತ್ತಿದೆ. ಅದು ಬಕೆಟ್ ಟ್ರಾಪ್ ಕೊಟ್ಟಿರ್ತಕ್ಕಂಥದ್ದು ನಿಮಗೆ ಆ ರೈನೋಸರಸ್ ದುಂಬಿಗೆ ಮತ್ತು ಕೆಂಪು ತಲೆಯ ಈ ಉಳಿಕೆ ನಾನು ಕೊಟ್ಟಿರ್ತಕ್ಕಂಥದ್ದು ಅದ್ರದ್ದು ಒಂದೇ. ಆದರೆ ನೆಕ್ಸ್ಟ್ ಒಂದು ರೂಗೋಸ್ ವೈಟ್ ಫ್ಲೈಸ್ ಅಂತ ಹೇಳ್ಬಿಟ್ಟು ಬಿಳಿ ನೊಣಕ್ಕೋಸ್ಕರ ನಾವು ಅಂಟು ಬಲೆಗಳನ್ನೆಲ್ಲ ಕೊಟ್ಟಿದ್ವಿ. ಅದು ಕೂಡ ಏನಾಗದೆ ಕರ್ರಗಾಗಿ ಎಲೆಗಳು ಸುಟ್ಟಂಗೆ ಕಾಣ್ತದೆ. ಬಟ್ ಈ ಕೀಟ ಏನಾಗಿತ್ತಂದ್ರೆ ಎಲೆಯ ಕೆಳಭಾಗದಲ್ಲಿ ಆ ಲಾರ್ವ ಏನು ಕೀಟ ಅಂತ ಹೇಳ್ತೀವಿ, ತಿಂತ ಅಲ್ಲೇ ಹಿಕ್ಕೆ ಹಾಕಿ ಇಡೀ ಕೆಳಗಿನ ಒಂದು 5-6 ಎಲೆಗಳು ಫುಲ್ಲು ಸುಟ್ಟಂಗೆ ಕಾಣ್ತಾ ಇರುತ್ತೆ. ಅದರ ಡ್ಯಾಮೇಜಿಂಗ್ ಸಿಂಪ್ಟಮ್ಸ್ ಅನ್ನ ಲಕ್ಷಣಗಳನ್ನು ನಾವು ಗಮನಿಸಬೇಕಾಗ್ತದೆ. ಇದು ಕಪ್ಪು ತಲೆ ಹುಳ ಕೀಟ ಬಾಧೆನೋ ಅಥವಾ ರೋಗೋಸ್ ವೈಟ್ ಫ್ಲೈ ಬಾಧೆನನ್ನ ಗಣನೀಯವಾಗಿ ನಾವು ಗಮನಿಸಿ ಅದರ ಈ ಥರ ಏನಾರ ಆದರೆ ಆ ಗರಿಗಳನ್ನೆಲ್ಲ ಕಟ್ ಮಾಡಿ ಒಂದು ಕಡೆ ಸುಟ್ಟಾಕಿ ಆದ ನಂತರ ಇದಕ್ಕಿನ್ನ ತಿನ್ನುವಂಥ ಒಂದು ಇದಿದೆ ಪರತಂತ್ರ ಕೀಟಗಳು ಅಂತೀವಿ ನಾವು ಇಂಗ್ಲೀಷ್ನಲ್ಲಿ ಪ್ಯಾರಾಸಿಟೈಟ್ಸ್ ಅಂತ ಹೇಳ್ತೀವಿ. ಇದು ಅರಸೀಕೆರೆ ತಾಲೂಕಲ್ಲಿ ಒಂದು ಬೊರುಂಕೊಪ್ಪಲು ಅಂತ ಒಂದು ಸ್ಥಳ ಇದೆ, ಅಲ್ಲಿ ತೋಟಗಾರಿಕೆಯ ವಿಸ್ತರಣಾ ಸಂಸ್ಥೆ ಅಂತ ಇದೆ, ಅಲ್ಲಿ ಮಾಸ್ ಮಲ್ಟಿಪ್ಲೈ ಮಾಡ್ತಾರೆ ಈ ಕೀಟವನ್ನು, ಈ ಪರತಂತ್ರ ಕೀಟಗಳನ್ನು. ಆ ಥರ ಆದರೆ ಒಂದು ಗಿಡಕ್ಕೆ 20 15 ದಿನಕ್ಕೊಂದ್ಸರಿ 2 ಸರಿ 3 ಸರಿ ರಿಲೀಸ್ ಮಾಡಿಬಿಟ್ರೆ ಬಯಲಾಜಿಕಲ್ ಆಗಿ ಜೈವಿಕವಾಗಿ ಆ ಕೀಟವನ್ನು ಹತೋಟಿ ಮಾಡುವಂತಹ ಪರಸವನ್ನು ನಾವು ನೋಡ್ಬೋದು. ಧನಂಜಯ ಅವರೇ, ಅಲ್ಲ ಸರ್ ಇದು ತೆಂಗಿನ ಸಸಿ ಪರಿತದಲ್ಲ ಸರ್, ಹುಳು ಸುಳಿಗೆ ಬೀಳ್ತದಲ್ಲ ಕಪ್ಪದು ಸಂಗ್ಲಿ ಹುಳು ಅಂತ ಅಂತಾರಲ್ಲ, ಅದ್ರದ್ದು ಜಾಸ್ತಿ ಬಾಧೆ ಆಯ್ತು ಸರ್. ಅದ ಬಕೆಟ್ ಎಲ್ಲ ಕಟ್ಟಿದ್ದು, ಬಟ್ ಆದ್ರೂ ನಮ್ಮ ಒಂದ್ 2 ಎಕರೆ ಜಾಗದಲ್ಲಿ 2 ಕಡೆ ಕಟ್ಟಿದೀನಿ. ಅದೇ ನಾನು ನಿಮ್ಗೆ ತಿಳಿಸ್ಕೊಟ್ನಲ್ಲ, ಬಕೆಟ್ ಕಟ್ಟಿರೋದು ರೈನೋಸರಸ್ ದುಂಬಿ ಅವಳಿಯ ನಿಯಂತ್ರಣಕ್ಕೆ, ಮತ್ತೆ ರೆಡ್ ಪಾಮ್ ಇವೆಲ್ ಅಂತ ಹೇಳ್ತೀವಿ ಅದ್ರ ನಿಯಂತ್ರಣಕ್ಕೆ. ಈಗ ನಾನು ಏನ್ ಮಾತಾಡ್ತೀನಿ ಕಪ್ಪು ತಲೆ ಹುಳು ಬಗ್ಗೆ, ಅದು ಬಕೆಟ್ ಬರೋದಿಲ್ಲ. ಇದನ್ ಮಾಡ್ಬೇಕಂತಂದ್ರೆ ಪ್ಯಾರಾಸಿಟೈಟ್ ಬಿಡಬೇಕು, ಅವು ಕಣ್ಣಿಗೆ ಸ್ಮಾಲ್ ಸೈಜ್ ಇರ್ತದೆ, ಅದನ್ನ ನಿಮಗೆ ಬಂದಾಗ ಇನ್ನೊಂದ್ಸರಿ ನಿಮಗೆ ಪ್ರಾಕ್ಟಿಕಲ್ ಗೆ ತೋರಿಸ್ಕೊಡುವಂತ ಕೆಲಸ ನಾನು ಮಾಡ್ತೇನೆ. ಧನಂಜಯ ಅವರು, ಇನ್ನೇನಾದ್ರು ಸಮಸ್ಯೆ ಇದೆಯಾ? ಹಲೋ, ಕರೆ ತುಂಡಾಯ್ತು. ಇನ್ನೊಂದು ಪ್ರೀತಿಯ ಕೇಳುಗರೆ, ಇವತ್ತು ನಾವು ಕೃಷಿ ತರಂಗ ಕಾರ್ಯಕ್ರಮದಲ್ಲಿ ಇಟ್ಕೊಂಡಿರ್ತಕ್ಕಂಥ ವಿಷಯ ತೆಂಗಿನ ಬೆಳೆ ಬಾಧಿಸುತ್ತಿರುವ ಕಪ್ಪು ತಲೆ ಕಂಬಳಿ ಹುಳುವಿನ ನಿಯಂತ್ರಣ. ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ನೀವು ಮಾತನಾಡಬಹುದು. ಮಾತನಾಡಲಿಕ್ಕೆ ಬಳಸಬೇಕಾದಂತಹ ದೂರವಾಣಿ ಸಂಖ್ಯೆಗಳು 2462289, ಮತ್ತೊಂದು ಸಂಖ್ಯೆ 2452258, ಎಚ್ಡಿ ಕೋಡ್ ಸಂಖ್ಯೆ 08172. ಈ ಸಂಖ್ಯೆಗಳಿಗೆ ಕರೆಯನ್ನು ಮಾಡಿ ನೀವು ನಿಮ್ಮ ಸಮಸ್ಯೆಗಳನ್ನು ಹೇಳಿಕೊಳ್ಳಬಹುದು. ನಿಮ್ಮ ಸಮಸ್ಯೆಗಳಿಗೆ ಉತ್ತರಿಸಲಿಕ್ಕೆ ನಮ್ಮೊಂದಿಗೆ ಇದ್ದಾರೆ ಡಾಕ್ಟರ್ ನಾಗರಾಜ್ ಅವರು. ಇನ್ನೊಂದು ಕರೆ ಇದೆ. ಹಲೋ, ನಮಸ್ತೆ, ನಿಮ್ಮ ಹೆಸರು ಹೇಳಿ, ಮಾತನಾಡಿ. ಮೋಹನ್ ಅಂತ, ಮಾತಾಡಿ ಮೋಹನ್. ಒಂಚೂರು ಜೋರಾಗಿ ಮಾತಾಡಿ ಮೋಹನ್. ಏನಿಲ್ಲ, ನಮ್ ಕಡೆ ಈಗ ಬೇಸಿಗೆ ಕಾಲ ಬಂತು ಅಂದ್ಬಿಟ್ರೆ ಜಾಸ್ತಿ ಆಗ್ತವೆ ಸರ್ ಇವು. ಮೋಹನವರೇ ನಮಸ್ತೆ. ಸೊ ನಾವು ಈ ಕೀಟ ನಾನು ಹೇಳ್ದಂಗೆ ಇಂಟ್ರೊಡಕ್ಷನ್ ಅಲ್ಲೇ ಹೇಳಿದೆ ಏನಂತಂದ್ರೆ, ಇದು ಫೆಬ್ರವರಿ ಮಾರ್ಚ್ ಏಪ್ರಿಲ್ ತಿಂಗಳಲ್ಲಿ ತುಂಬಾ ವ್ಯಾಪಕವಾಗಿ ಹಾನಿ ಉಂಟು ಮಾಡುವಂತ ಕೀಟ. ಇದು ಒಂದ್ಸರಿ ಬಂತಂದ್ರೆ ಎಲ್ಲಾ ಎಲೆಗಳು ಕೆಳಗಿನಿರ್ತಕ್ಕಂಥ ಒಂದು 4-5 ಗಿಡಗಳು ತುಂಬಾ ಸುಟ್ಟಂಗೆ ಕಾಣ್ತವೆ. ಇದು ಏನಾರ ಅಲ್ಲಲ್ಲಿ ಚುಕ್ಕಿ ತರ ಆಗಿ ಒಳಗಡೆ ಅದನ್ನ ಲಾರ್ವಲ್ ತರ ನೋಡಿದಲ್ಲಿ ಆ ಗರಿಗಳನ್ನ ಕಟ್ ಮಾಡಿ ಸುಡಾಕ್ಬೇಕು, ಸುಟ್ಟು ಬರ್ನ್ ಮಾಡಬೇಕು ಒಂದನೇದಂತ. ಆದರೆ ಎರಡನೇದು ನಿಮ್ಮ ಅರಸೀಕೆರೆ ತಾಲೂಕಲ್ಲಿ ಬೋರಂಕೊಪ್ಪಲಲ್ಲಿ ಒಂದು ತೋಟಗಾರಿಕೆ ವಿಸ್ತರಣಾ ಸಂಸ್ಥೆ ಅಂತ ಇದೆ, ಅಲ್ಲಿ ಗೋನಿಯೋಜಸ್ ನೆಪಂಟಿಡಿಸ್ ಪರತಂತ್ರ ಕೀಟಗಳನ್ನು ಮಾಸ್ ಮಲ್ಟಿಪ್ಲಿಕೇಶನ್ ಮಾಡಿ ರೈತರಿಗೆ ಕಡಿಮೆ ದರದಲ್ಲಿ ಮಾರ್ತಾರೆ. ಅವು ಆ ಥರ ಆದಾಗ ನೀವೇನು ಮಾಡಬೇಕು, ಅದನ್ನು ರಿಲೀಸ್ ಮಾಡಬೇಕು. ಒಂದು ಮರಕ್ಕೆ ಒಂದು 20-15 ದಿನಕ್ಕೊಂದ್ಸರಿ ರಿಲೀಸ್ ಮಾಡಿದರೆ ಖಂಡಿತವಾಗ್ಲಿ ಈ ಹುಳ ಹೋಗಿ ಆ ಹುಳದ ಮೇಲೆ ಮೊಟ್ಟೆ ಇಟ್ಟು ಆ ಕೀಟವನ್ನು ಹಾನಿ ಮಾಡುತ್ತೆ. ಯಾಕೆ ಹೇಳ್ತೀನಿ ಅಂದರೆ, ಕೀಟನಾಶಕಗಳನ್ನ ನಾನು ಯಾಕೆ ಹೇಳ್ತಿಲ್ಲ ಅಂತಂದರೆ, ಕೆಲವೊಂದು ತೆಂಗಿನ ಮರಗಳು ತುಂಬ ದೊಡ್ಡವಾಗಿರ್ತವೆ, ಸ್ಪ್ರೇ ಮಾಡೋದು ಔಷಧಿ ಸಿಂಪಡಣೆ ಮಾಡೋದು ತುಂಬ ಕಷ್ಟ ಆಗ್ತದೆ, ಆಮೇಲೆ ಹೊಡೆದ್ರೂ ಕೂಡ ಆ ಹುಳುಗಳಿಗೆ ಟ್ರಾಚ್ ಆಗಲ್ಲ. ಯಾಕಂದ್ರೆ ಆ ಹುಳ ಎಲೆಯ ಕೆಳಭಾಗದಲ್ಲಿ ತಿಂದು ಎಲ್ಲ ಪತ್ರ ರೀತಿಯನ್ನು ತಿಂತಾ ಇರ್ತವೆ, ಹಾಗಾಗಿ ಕೀಟನಾಶಕದಿಂದ ಎಫೆಕ್ಟಿವ್ನೆಸ್ ಬರೋದಿಲ್ಲ. ಹಾಗಾಗಿ ಜೈವಿಕ ಮೂಲಕದಿಂದ ಈ ಪರತಂತ್ರ ಕೀಟಗಳನ್ನು ಬಳಸಿ ನಾವು ಹತೋಟಿ ಮಾಡಬೇಕಾಗುತ್ತದೆ. ಮೋಹನ್ ಅವರೇ, ಮೋಹನ್ ಮತ್ತೆ ಯಾರು ಸಮಸ್ಯೆ ಇದೆಯಾ? ಇಲ್ಲ ಸರ್, ಇದ್ರೆ ಹೇಳ್ತೀನಿ. ಹಾ, ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ. ಈಗ ಈ ಹುಳು ಬಂದಿದೆ ನಮ್ಮ ತೋಟಕ್ಕೆ ಅಂತ ಹೇಳಿ ಗುರ್ತು ಮಾಡೋಂಥದ್ದು ಸರ್? ಇದು ನಾರ್ಮಲಾಗಿ ಬಂದರೆ ಈಗ ಮರ ಅಂತ ತಗೊಂಡ್ರೆ ಕೆಳಗಿನ ಎಲೆಗಳು ಏನು ಕೆಳಭಾಗದಲ್ಲಿರ್ತಕ್ಕಂಥ ಎಲೆಗಳು ಏನಿದ್ದಾವೆ ಅಲ್ಲಲ್ಲಲ್ಲೇ ಚುಕ್ಕಿ ಚುಕ್ಕಿಯಾಗಿ ಕಾಣಿಸ್ಕೊಳುತ್ತೆ ಸರ್. ಏನಾಗುತ್ತೆ, ಚುಕ್ಕಿ ಚುಕ್ಕಿ ಅಂದ್ರೆ ಸುಟ್ಟಂಗೆ ಕಾಣಿಸುತ್ತೆ, ಅಲ್ಲಲ್ಲಿ ಮಚ್ಚೆ ಮಚ್ಚೆ ಥರ ಕಾಣಿಸುತ್ತೆ. ಇದು ಯಾಕೆ ಹಂಗಾಯಿತು ಅಂತ ನಾವು ಕರೆಕ್ಟಾಗಿ ಗಮನಿಸಿ ಕಟ್ ಮಾಡಿ ನೋಡಿದ್ರೆ ಆ ಕೆಳಭಾಗದಲ್ಲಿ ಕ್ಯಾಟರ್ಪಿಲ್ಲರ್ ಅಂತ ಹೇಳ್ತೀವಿ, ಮರಿ ಹುಳು ಅಂತ ತಿಂತೀವಿ. ಆ ಹುಳು ಏನು ಮಾಡುತ್ತೆ, ಆ ಪತ್ರ ರಿತ್ತನ್ನು ತಿಂತ ಅಲ್ಲೇ ಹಿಕ್ಕೆ ಹಾಕಿ ಆ ಹಿಕ್ಕೆಯನ್ನು ಉಪಯೋಗಿಸ್ಕೊಂಡು ಗ್ಯಾಲರಿ ಮಾಡ್ಕೊಂತ ಹೋಗುತ್ತೆ ಸರ್. ಆ ಗ್ಯಾಲರಿ ಮಾಡ್ಕೊಂತ ಹೋದ್ರೆ ಇದು ಕನಿಷ್ಠ ಪಕ್ಷ 42-48 ದಿನವರೆಗೂ ಇರುತ್ತೆ. ನಾವು ಫಸ್ಟ್ನೇ ಜ್ವರ, ಎರಡನೇ ಜ್ವರ, ಮೂರನೇ ಜ್ವರ, ನಾಲ್ಕನೇ ಜ್ವರ, ಐದನೇ ಜ್ವರ ಎಂತೀವಿ. ಆ ರೀತಿ ಬೆಳೀತಾ ಬೆಳೀತಾ ಹೋದಂಗೆಲ್ಲ ಕನಿಷ್ಠ ಪಕ್ಷ ಇದು ಮರದಲ್ಲಿರ್ತಕ್ಕಂಥ ಎಲ್ಲ ಎಲೆಗಳನ್ನು ತಿಂದು ಹಾಕುವಂಥ ಕೆಲಸ ಮಾಡುತ್ತೆ. ಹಾಗಾಗಿ ಇದು ತುಂಬ ಬಂದರೆ ತುಂಬ ಹಾನಿಯನ್ನು ಉಂಟು ಮಾಡುತ್ತೆ. ಇಂಥ ಬಂದಾಗ ಏನು ಮಾಡಬೇಕು, ನಾವು ಆದಷ್ಟು ಮರಗಾಯಿ ಕಟ್ ಮಾಡಿ ಸುಡಬೇಕು ಒಂದು. ಎರಡನೇದು ಈ ಕೀಟ ಬಂದರೆ ಎಲ್ಲ ಹಂತದ ಏಜ್ನಲ್ಲಿ ಇರತಕ್ಕಂಥ ಗಿಡಗಳಿಗೂ ಬರುತ್ತೆ. ಹೇಳಿದ್ರು ಧನಂಜಯ 2 ವರ್ಷದ ಗಿಡ ಅದಕ್ಕೂ ಬಂದಿದೆ ಅಂತ. ಆ ತರ ಸಣ್ಣ ಗಿಡ ಇದ್ದಾಗ ನಾವೇನ್ ಮಾಡ್ಬೇಕು, ಒಂದು ಕೆಮಿಕಲ್ ಔಷಧಿಯನ್ನ ಬಳಸಿಕೆ ಮಾಡ್ಬೇಕು. ಕ್ಯೂನಲ್ಫಾಸ್ ಆಗಿರ್ಬೋದು ಅಥವಾ ಬೇವಿನೆಣ್ಣೆ ಆಗಿರ್ಬೋದು, 5 ml 1 ಲೀಟರ್ ನೀರಿಗೆ ಸಿಂಪಡಣೆ ಮಾಡಿಸಿ ಬಿಡಬೇಕು. ಈಗ ಕ್ಲೋರೆಂಟ್ರಿನ್ ಪ್ರೋಲ್ ಅಂತ ಹೊಸ ಮಾಲಿಕ್ಯೂಲ್ ಇದೆ, ಅದು 0.1 ml 1 ಲೀಟರ್ನಲ್ಲಿ ಮಿಕ್ಸ್ ಮಾಡಿ ಸಣ್ಣ ಗಿಡಕ್ಕೆ ಕೊಡಿದ್ರೆ ತುಂಬ ಎಫೆಕ್ಟ್ ಆಗುತ್ತೆ. ಇದೇ ದೊಡ್ಡ ಮರಗಳಿಗೆ ಆಗಲ್ಲ, ಯಾಕಂದ್ರೆ ಇದು ತುಂಬ ದೊಡ್ಡದಾಗಿರುತ್ತೆ, ಸ್ಪ್ರೇ ಟಚ್ ಆಗಲ್ಲ, ಎಲ್ಲೋ ಒಂದು ಕಡೆ ನಮಗೆ ತುಂಬ ಹಾನಿಯನ್ನು ಉಂಟು ಮಾಡುತ್ತೆ. ಆ ನಿಟ್ಟಿನಲ್ಲಿ ಈ ಜೈವಿಕ ನಿಯಂತ್ರಣ ತುಂಬ ಅನುಕೂಲ ಮಾಡುತ್ತೆ. ಸೊ ಇದನ್ನ ಕನಿಷ್ಠ ಪಕ್ಷ ನಾವು ಪ್ರಕೃತಿ ದತ್ತವಾಗಿಯೇ ಇರುತ್ತೆ, ಅದು ಒಂದೇ ಸರಿ ಸ್ಫೋರಡಕ್ಕೆ ಬರೋದ್ರಿಂದ ನಾವೇನ್ ಮಾಡ್ತೀವಿ, ಮಾಸ್ ಮಲ್ಟಿಪ್ಲೈ ಮಾಡ್ತೀವಿ. ಅದು ವಿಶ್ವವಿದ್ಯಾನಿಲಯಗಳಾಗಿರ್ಬೋದು, NBAR ಅಂತ ಹೇಳ್ತೀವಿ, ಬೆಂಗಳೂರಿನಲ್ಲಿ ನ್ಯಾಷನಲ್ ಬ್ಯೂರೋ ಆಫ್ ಅಗ್ರಿಕಲ್ಚರ್ ರಿಸರ್ಚ್, ಇದು ನ್ಯಾಷನಲ್ ಬ್ಯೂರೋ ಆಫ್ ಅಗ್ರಿಕಲ್ಚರ್ಲಿ ಇಂಪಾರ್ಟೆಂಟ್ ಇನ್ಸೆಕ್ಟ್ ರಿಸೋರ್ಸ್ ಅಂತ ಒಂದು ಸಂಸ್ಥೆ ಇದೆ. ಅಲ್ಲಿ ಎಲ್ಲಾ ತರಹದ ಪರತಂತ್ರ ಕೀಟಗಳನ್ನ, ಮೆಜಾರಿಟಿ ಪರತಂತ್ರ ಕೀಟಗಳನ್ನ ಮಾಸ್ ಮಲ್ಟಿಪ್ಲೈ ರೈತರಿಗೆ ಉಪಯೋಗ ಆಗೋ ರೀತಿಯಲ್ಲಿ, ಅದರಲ್ಲೂ ಕೊಕೊನಟ್ ಎಕೋಸಿಸ್ಟಮ್ಗೆ ವಾತಾವರಣಕ್ಕೆ ಬರುವಂತಹವನ್ನೆಲ್ಲ ಕೊಡ್ತಾರೆ ಸರ್, ಕಡಿಮೆ ದರದಲ್ಲಿ ರೈತರಿಗೆ ಅನುಕೂಲ ಆಗುವಂಥದ್ದು. ಎಲ್ಲೆಲ್ಲಿ ಕೆಮಿಕಲ್ ಅನ್ನ ಬಳಸಕ್ಕಾಗೋದಿಲ್ಲ ಔಷಧಿಗಳನ್ನ, ಅಂಥದ್ರಲ್ಲಿ ಜೈವಿಕ ಮುಖಾಂತರ ನಿಯಂತ್ರಣ ಮಾಡೋದಕ್ಕೆ ಅನುಕೂಲ ಆಗುವ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಈ ಪರತಂತ್ರ ಜೀವಿಗಳನ್ನ ತಂದು ಬಿಡುವಂತದ್ದು ಹೇಗೆ ನಮ್ಮ ತೋಟದಲ್ಲಿ? ಏನಿಲ್ಲ, ಸಣ್ಣ ಟ್ಯೂಬ್ ಅಲ್ಲಿ ತುಂಬಿಟ್ಟಿರ್ತಾರೆ, ಒಂದ್ರಲ್ಲಿ ನಾವು ಒಂದು 200-300 ಗಟ್ಟಲೆ ತುಂಬಿಕೊಂಡ್ಬರ್ಬೋದು. ಸೊ ಅವು ಜಸ್ಟ್ ಒಂದು ಟ್ಯೂಬ್ ಇರುತ್ತೆ, ಆ ಟ್ಯೂಬ್ ಓಪನ್ ಮಾಡಿದ್ರೆ ಸಾಕು ಹೋಗ್ತದೆ. ಅದ್ರಲ್ಲಿ ರಿಲೀಸ್ ಮಾಡಿದ ತಕ್ಷಣ ನಾವೇನ್ ಮಾಡ್ತೇವೆ, ಹೋಸ್ಟ್ ಅನ್ನ ಸರ್ಚ್ ಮಾಡಿ ಅಲ್ಲಿ ಹೋಗಿ ಆ ಮರಿ ಕ್ಯಾಟರ್ಪಿಲ್ಲರ್ ಅಂತ ಏನ್ ಹೇಳ್ತೀವಿ ಉಳು ಅಂತೀವಿ, ಅದ್ರ ಮೇಲೆ ಮೊಟ್ಟೆ ಇಟ್ಟು ಸೈಸ್ ಪಡುತ್ತೆ. ಅವ ಅದ್ರ ಬೆಳೆಯುವಂತದಲ್ಲಿ ಅದ್ರ ದಿನ್ನರ್ಗೆ ತಗೊಂಡು ಆ ಬೆಳೆಯುವಂತ ಕೀಟವನ್ನ ಸಾಯಿಸಿ ಹತೋಟಿ ಮಾಡುತ್ತೆ. ಈಗ ನೀವು ಹೇಳಿದ್ರಿ ಒಂದು 2-3 ಸಾರಿ ಬಿಡಬೇಕಾಗುತ್ತೆ ಅದನ್ನ ಅಂತ ಹೇಳ್ಬಿಟ್ಟು, ಒಂದೇ ಸಾರಿ ಬಿಟ್ಟರೆ ಪ್ರಯೋಜನ ಆಗಲ್ಲ ಅಂತ. ನಾವು ಪ್ರತಿ ಸಾರಿ ಬಿಡುವಾಗಲೂ ಕೂಡ ಹೋಗಿ ಹೊಸ ಟ್ಯೂಬ್ಗಳನ್ನು ತರಬೇಕು ಅಥವಾ ಒಂದೇ ಸಾರಿ ತಂದು ನಾವು ಅದನ್ನು ಸಂರಕ್ಷಣೆ ಮಾಡಿಲ್ಲ? ಒಂದ್ಸರಿ ನಾವಿಗೆ ಒಂದ್ಸರಿ ಬಿಟ್ಟರೆ ಅವಾಗ ಬಂತರ ತಂದರೆ, ಯಾಕಂದ್ರೆ ಈ ವೋಸ್ಟ್ ಇನ್ಸೆಕ್ಟ್ ಲೈಫ್ ಸೈಕಲ್ ಎಷ್ಟು ದಿನ ಇರುತ್ತೋ ಅದಕ್ಕಿಂತ ತುಂಬ ಕಡಿಮೆ ಇರುತ್ತೆ. ಇದು 2 ತಿಂಗಳಿದ್ರೆ ಇದು ಕನಿಷ್ಠ ಪಕ್ಷ 20 ದಿನದ ಒಳಗಡೆ ಇರುತ್ತೆ. ಹಾಗಾಗಿ ತಂದು ಇಟ್ಕೊಳೋದಿಕ್ಕೂ ಆಗಲ್ಲ. ನಮಗೆ ಬೇಕಾದಾಗ ನಾವು ರಿಲೀಸ್ ಮಾಡಿದಾಗ ಆ ಲ್ಯಾಬೊರೇಟ್ರಿಗೆ ಹೋಗಿ ನಾವು ತಗೊಂಬಂದು ಬಿಡೋದು ತುಂಬ ಸೂಕ್ತ, ಯಾಕಂತಂದ್ರೆ ಅದರ ಲೈಫ್ ಸೈಕಲ್ ಕಡಿಮೆ. ವೋಸ್ಟ್ ಇಲ್ಲ ಅಂತಂದ್ರೆ ಇವು ಪರತಂತ್ರ ಕೀಟ ಬರ್ಕೋದಕ್ಕಾಗಲ್ಲ. ಸೊ ತನ್ನ ಆಹಾರಕ್ಕೆ ಬೇಕಂತಂದ್ರೆ ಅದು ಸರ್ವೈವ್ ಆಗಿದೆ ಪರತಂತ್ರ ಕೀಟ ಅಂದ್ರೆ ಅದಕ್ಕೆ ವೋಸ್ಟ್ ಇದ್ರೆ ಅಂದ್ರೆ ಅದಕ್ಕೆ ಆಹಾರ ಸಿಕ್ಕರೆ ಮಾತ್ರ ಅದು ಬಳಕೆ ಆಗುತ್ತೆ, ಮತ್ತೆ ಅದರಿಂದ ಎಮರ್ಜ್ ಆದವು ಮತ್ತೆ ಹೋಗಿ ಹುಡುಕಿ ಈ ರೀತಿ ಬಯಾಲಾಜಿಕಲ್ ಆಗಿ ಹತೋಟಿ ಮಾಡ್ತಾ ಇರುತ್ತೆ. ಈ ಕಪ್ಪು ತಲೆ ಕಂಬಳಿ ಹುಳು ಬಂದಂತಹ ಬಾಧೆಗೆ ಒಳಗಾದಂತ ಗಿಡಗಳೇನಿರುತ್ತ, ಮೇಲ್ನೋಟಕ್ಕೆ ಹೆಂಗ್ ಕಾಣುತ್ತೆ ಅದು? ಸರ್, ಇನಿಷಿಯಲ್ ಸ್ಟೇಟ್ ನಾನು ಹೇಳಿದೆ ತುಂಬಾ ಚುಕ್ಕಿ ಚುಕ್ಕಿಯಾಗಿ ಕಾಣುತ್ತೆ. ಇದು ಹೋದಂಗಲ್ಲ ಕಾಲಕ್ರಮೇಣ, ಈಗ ಮಳೆ ಬಿದ್ದು ಇನ್ನೇನು ಸಮ್ಮರ್ ಸ್ಟಾರ್ಟ್ ಆಗಿದೆ, ಎಸ್ಪೆಷಲಿ ಫೆಬ್ರವರಿ ಮಾರ್ಚ್ ಏಪ್ರಿಲ್ ತಿಂಗಳು ತುಂಬಾ ಈಟ್ ಅಲ್ವಾ, ಆ ಟೈಮಲ್ಲಿ ನಮ್ಮ ರೇಟ್ ಆಫ್ ರಿಯಾಕ್ಷನ್ ತುಂಬಾ ಜಾಸ್ತಿ ಆಗುತ್ತೆ, ತುಂಬಾ ಕ್ಲೋರೋಫಿಲ್ ಕಂಟೆಂಟ್ ಅನ್ನ ಹೀಟ್ ಮಾಡಿ ತಿಂದಾಗುತ್ತೆ. ಅದ್ ನೋಡಿದ್ರೆ ತೋಟದಲ್ಲಿ ಏನಪ್ಪ ಕೆಳಗಿನ ಗಿರಿಗಳನ್ನ ಬೆಂಕಿ ಹಾಕಿದಾರೆ ಏನೋ ಅನ್ನೋ ತರ ಕಾಣಿಸುತ್ತೆ. ಅವು ಕಟ್ ಮಾಡಿ ನಾವು ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿದ್ರೆ ಕೆಳಗಡೆ ಲಟ್ ಕ್ಯಾಟರ್ಪಿಲ್ಲರ್ಸ್ ತಿಂದು ಗ್ಯಾಲರಿ ಮಾಡ್ಕೊಂಡಿರುತ್ತೆ, ಅಲ್ಲೇ ಇಕ್ಕಿ ಹಾಕಿರುತ್ತೆ. ಅದಕ್ಕೆ ಡಿಸ್ಕ್ರೀಟ್ ಪಾಪ್ಯುಲೇಷನ್ ಅಂತ ಹೇಳ್ತೀವಿ. ಅಲ್ಲೇನೆ ಕೋಶ ವ್ಯವಸ್ಥೆ ಹೋಗುತ್ತೆ, 10 ದಿನ ಆದ್ಮೇಲೆ ಮತ್ತೆ ಅಡಲ್ಟ್ ಆಗ್ತವೆ. ಇದು ಕನಿಷ್ಠ ಪಕ್ಷ 50-400 ವರೆಗೂ ಮೊಟ್ಟೆ ಇಡುವಂತ ಶಕ್ತಿ ಆಗ್ತದೆ. ಈ ನಿಟ್ಟಿನಲ್ಲಿ ಸ್ಫೋರಡಿಕೆ ಹಾನಿ ಮಾಡಿ. ಹಲೋ, ಆಗುತ್ತೆ. ನಮಸ್ತೆ, ನಮಸ್ತೆ, ಮಾತಾಡಿ. ಸೊ ಈ ರೀತಿ ತುಂಬ ಬೆಂಕಿ, ಇನ್ನೇನಪ್ಪ ಬೆಂಕಿ ಇಟ್ಟಿದ್ದಾರೆ ಈ ತೋಟಕ್ಕೆ ಅನ್ನೋ ಥರ ಕಾಣುತ್ತೆ. ಇದಾದ ನಂತರ ಏನಾಗುತ್ತೆ, ಏನು ನಮ್ಮ ರೇಟ್ ಆಫ್ ಫೋಟೋಸಿಂಥಸಿಸ್ ಅಂತೇಳಿ ದ್ಯುತಿ ಸಂಶ್ಲೇಷಣೆ ಕ್ರಿಯೆ, ಅದು ತುಂಬ ಹಾನಿ ಆಗುತ್ತೆ. ಆಹಾರ ತಯಾರು ಮಾಡ್ಕೊಳ್ಳೋದು ಪರಿಸ್ಥಿತಿ ತುಂಬ ಕಡಿಮೆ ಆಗುತ್ತೆ. ಆವಾಗ ಏನಾಗುತ್ತೆ, ಎಳ್ನೀರ್ ಬಿಟ್ಟಿರ್ತಾವಲ್ವಾ, ಆ ಇಮೇಚ್ಯೂರ್ ನಟ್ ಫಾಲ್ ಅಂತ ಹೇಳ್ತೀವಿ ಸರ್. ಇಮೇಚ್ಯೂರ್ ನಟ್ ಫಾಲ್ ಅಂತಂದ್ರೆ ಕಾಯಿ ಆಗುವಂತ ಸಂದರ್ಭದಲ್ಲಿ ಅವು ಎಳ್ನೀರ್ ಹಂತದಲ್ಲೇ ಕೆಳಗೆ ಬಿದ್ದೋಗ್ಬಿಡುತ್ತೆ. ಖಂಡಿತವಾಗಿ 95% ನಮ್ಗೆ ಹಾನಿ ಇಲ್ಲ ಸರ್. ಅದಕ್ಕೆ ಇದು ತುಂಬಾ ಡೇಂಜರಸ್ ಪೆಸ್ಟ್ ಅಂತ ಹೇಳ್ಬಿಟ್ಟು ನಾವು ದೂರವಾಣಿ ಮುಖಾಂತರ, ಪೇಪರ್ ಮುಖಾಂತರ, ವಿಜ್ಞಾನಿಗಳ ಮುಖಾಂತರ ಜನಗಳಿಗೆ ಇದರ ಬಗ್ಗೆ, ಕೀಟದ ಬಗ್ಗೆ. ಹಲೋ, ನಮಸ್ತೆ, ನಿಮ್ಮ ಹೆಸರು ಹೇಳಿ, ಮಾತನಾಡಿ. ಸರ್, ನಾನು ಸಿಟಿ ಚಂದ್ರಶೇಖರ್, ಹತ್ತಿ ಹಣಕುರ್ ತಾಲೂಕು ಹಾಸನ ಜಿಲ್ಲೆ. ಮಾತಾಡಿ ಚಂದ್ರಶೇಖರ್. ಸರಿಯಾಗಿ ಕೇಳಿಸ್ತಿಲ್ಲ. ಇನ್ನು ಸರ್ ಸ್ವಲ್ಪ ಫೋನ್ ಸರಿಯಾಗಿ ಇಟ್ಕೊಂಡು ಮಾತಾಡಿ. ಕಂಬಳಿಗಳು ಅಂತ ಇದ್ರೆ ಬೇಸಿಗೆ ಕಾಲದಲ್ಲಿ ರಾವಳಿ ಜಾಸ್ತಿ ಹೌದು. ಆಮೇಲೆ ಜೈವಿಕ ನಿಯಂತ್ರಣ ಹೇಗೆ ಸರ್? ಅದು ಅದನ್ನ ಹೇಳ್ತೇನೆ, ಗೋನೋಜಸ್ ನೆಪಾಂಟಿಟಿಸ್ ಅಂತ ಹೇಳ್ಬಿಟ್ಟು ಸಿಗುತ್ತೆ. ಅದು ಅದು ತುಂಬಾ ಬೆಥಿಲಿಡ್ ಕುಟುಂಬಕ್ಕೆ ಸೇರುವಂತದ್ದು, ತುಂಬಾ ಎಫೆಕ್ಟಿವ್ ಆಗಿ. ಏನೇಳಿ? ಜೈವಿಕ ನಿಯಂತ್ರಣ ಕೇಳ್ತಾರೆ. ಹೌದು ಹೌದಪ್ಪ, ಜೈವಿಕ ನಿಯಂತ್ರಣ ಅಂದ್ರೆ ಪರತಂತ್ರ ಕೀಟ ಅದು. ಗೋನೇಜಿಸ್ ನೆಪಟಂಟಿಸ್ ಅನ್ನೋದು ಒಂದು ಪರತಂತ್ರ ಕೀಟ. ಇದು ಒಂದು ಲ್ಯಾಬೊರೇಟರಿ ಅಂದ್ರೆ ಪ್ರಯೋಗಶಾಲೆಯಲ್ಲೆಲ್ಲ ಮಾಸ್ ಮಲ್ಟಿಪ್ಲೈ ಮಾಡ್ತಾವ್ರೆ. ಅದು ನೀವು ಹಾಸನ ಜಿಲ್ಲೆಯಲ್ಲಿ ಅರಸೀಕೆರೆ ತಾಲೂಕಲ್ಲಿ ಬೋರಂಗೊಪ್ಪಲ ಅಂತ ಹೋದ್ರೆ ತೋಟಗಾರಿಕಾ ಸಂಶೋಧನಾ ಕೇಂದ್ರ ಅಂತ ಇದೆ ಅಲ್ಲಿ, ವಿಸ್ತರಣ ಸಂಶೋಧನಾ ಕೇಂದ್ರದಲ್ಲಿ ನೀವು ಇದರ ತಗೊಂಡು ಬಹಳ 10 ರೂಪಾಯಿಗೆ ಒಂದು ಟ್ಯೂಬ್ ಕೊಡ್ತಾರೆ. ಅದನ್ನ ತಂದು ನಿಮ್ಮ ತೋಟದಲ್ಲಿ ಓಪನ್ ಮಾಡಿದ್ರೆ ಸಾಕು, ಅವೇ ಹೋಗಿ ನಿಮಗೆ ನಿಯಂತ್ರಣ ಮಾಡಬಹುದು. ಜೊತೆಗೆ ನೀವು ಆವಾಗವಾಗ ಎಲ್ಲರ ಸಣ್ಣ ಗಿಡಗಳಾಗಿ ಸ್ಪ್ರೇ ಮಾಡೋಕೆ ಅನುಕೂಲ ಆಗಿತ್ತೆ ಅಂದ್ರೆ ಬೇವಿನ ಎಣ್ಣೆ 5-6 ml 1 liter ಮಿಕ್ಸ್ ಮಾಡ್ಕೊಂಡು ಸ್ಪ್ರೇ ಮಾಡಿದ್ರು ಕೂಡ ಸಣ್ಣ ಹಂತದಲ್ಲಿ ಹತೋಟಿ ಮಾಡಬಹುದು. ಚಂದ್ರಶೇಖರ್ ಇಲ್ಲ ಇಲ್ಲ, ಖಂಡಿತ ಆ ತರ ಪದ್ಧತಿ ಎಲ್ಲ ಮಾಡಬೇಡಿ. ಸಗಣಿ ರಾಡಿ ಎಲ್ಲ ಸುಳಿಗೆ ಹಾಕೋದು ಇಟ್ಬಿಟ್ರೆ ಆ ವಾಸನೆಗೆ ಅಲ್ಲಿ ಹೋಗಿ ಹುಳ ಬೀಳ್ತವೆ. ಖಂಡಿತ ಖಂಡಿತ, ಅಂತ ಪದ್ಧತಿ ಯಾವ್ದು ಕಡಿಮೆ ಆಗೋದಿಲ್ಲ. ನಾವು ಮಾಡಬೇಕಾಗಿರೋದು ಮ್ಯಾಕ್ಸಿಮಮ್ ಬೇವಿನ ಎಣ್ಣೆ, ಅದ್ರ ಜೊತೆಗೆ ಇನ್ನೊಂದು ಔಷಧಿ ಇದೆ ಈಗ ಕ್ಲೋರಂಟ್ರಿನ್ ಪ್ರೋಲ್ ಅಂತ ಹೇಳಿದ್ವಿ, 1.1 ml 1 liter ನೀರು ಮಿಕ್ಸ್ ಮಾಡ್ಕೊಂಡು ಸಣ್ಣಗೆ ನಮಗೆ ಸ್ಪ್ರೇ ಮಾಡುವಂತದಲ್ಲಿ ಇದ್ದಾಗ ಅದನ್ನ ಒಡೆದು ನಾವು ಹತೋಟಿ ಮಾಡಬಹುದು. ಏನಾಗುತ್ತದಂದ್ರೆ ಇದು ಬಹಳ ಮಳೆಗಾಲಕ್ಕೆ ಬಂದ ತಕ್ಷಣ ಅದು ಕೀಟ ಆಟೋಮೆಟಿಕಲಿ ಕಡಿಮೆ ಆಗೋಗ್ಬಿಡುತ್ತೆ. ಈ ಬೇಸಿಗೆಯಲ್ಲಿ ಮಾತ್ರ ಅದಕ್ಕೆ ಹೋಸ್ಟು ಆ ಕ್ಲೈಮೇಟ್ ಆ ಪ್ರಕೃತಿಯ ವಾತಾವರಣಕ್ಕೆ ಹೊಂದಿಕೊಂಡು ಇದು ಔಟ್ ಬ್ರೇಕ್ ಆಗುವಂತ ಚಾನ್ಸಸ್ ಇರುತ್ತೆ. ಚಂದ್ರಶೇಖರ್ ಅವರೇ, ಮತ್ತೆ ಪ್ರಶ್ನೆ ಇದೆಯಾ ಚಂದ್ರಶೇಖರ್? ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ. ಈಗ ಈ ಒಂದು ಹುಳು ಏನಿರುತ್ತೆ ತೊಂದರೆ ಕೊಡುತ್ತೆ ಅಂತ ಹೇಳ್ತಾ ಇದ್ರಿ, ಇದು ಏನು ವರ್ಷ ವರ್ಷ ಬರುತ್ತಾ ಅಥವಾ ಯಾವ ಸಂದರ್ಭದಲ್ಲಿ ಹೆಚ್ಚಾಗಿ ಬರುತ್ತೆ? ಸಿ ಸರ್, ಇದು ನಾನು ಹೇಳಿದೆ, ಇದು ಪಾರಂಪರಿಕವಾಗಿ ಒಂದು ಕೋಸ್ಟಲ್ ಏರಿಯಾದಲ್ಲಿ ಬರುವಂತಹ ಕೀಟ ಅಂದ್ರೆ ಅದಕ್ಕೆ ಆದ ಒಂದು ರಿಲೇಟಿವ್ ಹ್ಯೂಮಿಡಿಟಿ ಅಂತೀವಿ, ಆರ್ದ್ರತೆ ಟೆಂಪರೇಚರ್ ಹೊಂದಿಕೊಂಡು ಬರುವಂತ ಕೀಟ. ಇಂಥ ಇತ್ತೀಚಿನ ದಿನಗಳಲ್ಲಿ ವಿಜಯ ಕರ್ನಾಟಕ ಪೇಪರ್ ನಾನು 15 ದಿನಗಳ ಹಿಂದೆ ಇದು ಬಂದ ತುಂಬಾ ಚಿತ್ರದುರ್ಗದಲ್ಲಿ, ದಾವಣಗೆರೆಯಲ್ಲಿ, ಮೈಸೂರು ಜಿಲ್ಲೆಯಲ್ಲಿ ತುಂಬಾ ಹಾವಳಿಯಾಗಿ ಇಳುವರಿಯನ್ನ ಕುಂಠಿತಗೊಳಿಸಿದೆ. ಸ್ಪೆಷಲಿ ಚಿತ್ರದುರ್ಗ ಜಿಲ್ಲೆಯಲ್ಲಿ. ಹಲೋ ಹಲೋ, ನಮಸ್ತೆ ಸರ್. ನಮಸ್ತೆ, ನಿಮ್ಮ ಹೆಸರು ಹೇಳಿ, ಮಾತನಾಡಿ. ನನ್ನ ಹೆಸರು ಆನಂದ್ ಅಂತ ಹೇಳಿ, ಅರಸೀಕೆರೆ. ಮಾತಾಡಿ ಆನಂದ್. ಸರ್ ನಾಗರಾಜ್ ಸರ್, ನಮಸ್ತೆ ಸರ್. ನಮಸ್ತೆ ನಮಸ್ತೆ ಆನಂದ್ ಅವರೇ. ಸರ್ ಅದು ಏನಾಗುತ್ತೆ ಅಂದ್ರೆ, ಕೆಲವು ತೆಂಗಿನ ಮರದಲ್ಲಿ ಈ ಮಧ್ಯದಲ್ಲಿ ಫುಲ್ ರಸ ಎಲ್ಲ ಸುರಿದೋಗಿ ಆ ಮರ ಸಂಪೂರ್ಣವಾಗಿ ಸುಳಿ ಸಮೇತವಾಗಿ ಇದಾಗ್ಬಿಡುತ್ತಲ್ಲ, ಇದೇನ್ ಕಾರಣ ಇರ್ಬೋದು? ಅದು ರಸ ಸೋರುವಿಕೆ ರೋಗ ಅಂತ ಹೇಳ್ತೀವಿ. ಇದು ತೆಂಗಿನಲ್ಲಿ ಬರುವಂತ ಕಪ್ಪು ತಲೆ ಕಂಬಳು ಹುಳು ಬಾಧೆ ಅಲ್ಲ, ಅದು ರೋಗ. ಸೆರೆಟೋಸಿಸ್ಟಿಸ್ ಪ್ಯಾರಾಡಾಕ್ಸ್ ಅಂತ ಒಂದು ಸಿಲಿಂಡ್ರ ಇರುತ್ತೆ, ಆ ಸಿಲಿಂಡ್ರ ಇನ್ಫೆಕ್ಷನ್ ಆಗಿ ಆ ಒಳಗಿರ್ತಕ್ಕಂಥ ಪ್ಯಾರಂಕೈಮ ಸೆಲ್ಸ್ ಆ ಟಿಶ್ಯೂಸ್ ಎಲ್ಲ ಕೊಳುತ್ತು, ರಸ ಬಾರ್ಕ್ ಮುಖಾಂತರ ಅಂದ್ರೆ ತೊಗಟೆ ಮುಖಾಂತರ ರಸ ಸೋರಿ ಸುಳಿಗೆ ನಾನು ಹೇಳ್ತಿದ್ದೀನಲ್ಲ, ಕಾಂಡ ಬೊಡ್ಡೆಯಿಂದ ಹಿಡಿದು ಕಾಂಡದವರೆಗೂ ಸಿವಿಯರಿಟಿ ಆದ್ರೆ ಮೇಲಿನ ಭಾಗದಲ್ಲೂ ಕಾಣುತ್ತೆ. ಆವಾಗ ಸುಳಿ ಒಂಥರ ಗರಿಗಳೆಲ್ಲ ಜೋತು ಬಿದ್ದು, ಹೊಂಬಳಿಗಳೆಲ್ಲ ಜೋತು ಬಿದ್ದು ಸುಳಿ ಒಣಗುವ ಚಾನ್ಸ್ ಕೆಂಪಿಗಾಗಿ ಹೋಗ್ಬಿಡುತ್ತೆ ಸರ್. ಇದು ಯಾಂತ ಇದಕ್ಕೆ ಪರಿಹಾರ ಅಂತಂದ್ರೆ, ಯಾವ ತೋಟವನ್ನ ನೆಗ್ಲೆಕ್ಟ್ ಆಗಿ ಮಾಡಿರ್ತಾರೆ, ಚೆನ್ನಾಗಿ ನೋಡ್ಕೊಂಡಿರಲ್ಲ, ಅದಕ್ಕೆ ಬೇಕಾಗಿರ್ತಕ್ಕಂಥ ಪೂರಕವಾಗಿರ್ತಕ್ಕಂಥ ಪೋಷಕಾಂಶಗಳು ಹಾಕಿರಲ್ಲ, ಕರೆಕ್ಟಾಗಿ ನೀರು ಬಿಟ್ಟಿರಲ್ಲ, ಅಂಥ ತೋಟಗಳಲ್ಲಿ ತುಂಬ ವ್ಯಾಪಕವಾಗಿ ಕಾಣಿಸುವಂಥ ರೋಗ ಸರ್ ಅದು. ಸೊ ಅದಕ್ಕೋಸ್ಕರ ನಾವೇನ್ ಮಾಡಬೇಕು, ಚೆನ್ನಾಗಿ ಗೊಬ್ಬರ, ಹಸಿರೆಲೆ ಗೊಬ್ಬರ, ಕೊಟ್ಟಿಗೆ ಗೊಬ್ಬರ, ಬೇವಿನ ಹಿಂಡಿ ಈ ರೀತಿ ಚೆನ್ನಾಗಿ ಮಾಡ್ಕೊಂಡು ಹೋಗಿ ಅದು ಬಂದಂಥವಕ್ಕೆ ನಾವು ಒಂದು ಔಷಧಿಯನ್ನ ಬೇರಿಗೆ ಕಟ್ಟಿ ಬೇರು ಉಣಗಿ ಉಣಿಸಿ ನಾವು ಹತೋಟಿಯನ್ನ ಮಾಡಬಹುದು. ಅದಕ್ಕೆ ಎಕ್ಸಾಕೋನೋಜಲ್ ಅಂತ ಹೇಳ್ತೀವಿ. ಅದು 100 ml ನೀರಿಗೆ 5 ml ಔಷಧಿಯನ್ನ ಕಲಿಸಿ ಆ ಬೇರಿಗೆ ಚೆನ್ನಾಗಿರೋ ಬೇರನ್ನ ಒಂಥರ ಸ್ಲ್ಯಾಂಟಾಗಿ ಕಟ್ ಮಾಡಿ ಉಣಿಸಿದ್ರೆ ಕನಿಷ್ಠ ಪಕ್ಷ 2-3 ಸಾರಿ ಮಾಡಿದ್ರೆ ಅದರ ತೀವ್ರತೆ ಕಡಿಮೆ ಆಗುತ್ತೆ. ಇದು ಈ ರೀತಿ ಪದ್ಧತಿಯಲ್ಲಿ ನಾವು ಸಮಗ್ರವಾಗಿ ಮಾಡಿದ್ರೆ ಈ ರಸ ಸೋರುವಿಕೆಯನ್ನ ಕಂಟ್ರೋಲ್ ಮಾಡಬಹುದು. ಥ್ಯಾಂಕ್ ಯು, ಧನ್ಯವಾದ ಆನಂದ್ ಕರೆ ಮಾಡಿದ್ದಕ್ಕಾಗಿ. ಆಗ್ಲೇ ಹೇಳ್ತಾ ಇದ್ರಿ ಚಿತ್ರದುರ್ಗ ಭಾಗದಲ್ಲಿ ಇದರ ಒಂದು ಸಮಸ್ಯೆ ಸರ್. ಇದು ಮೊನ್ನೆ ವಿಜಯ ಕರ್ನಾಟಕ ಪೇಪರ್ ಎಲ್ಲಾ ಪೇಪರ್ಗಳಲ್ಲಿ ತುಂಬಾ ಸಿ ನಾವು ಕಂಡಂಗೆ ಆನ್ಯುವಲ್ ರೈನ್ಫಾಲ್ ಅಂತ ಹೇಳ್ತೀವಿ, ಸರಾಸರಿ ಒಂದು ವರ್ಷಕ್ಕೆ 600-650 ಮಳೆ ಬೀಳುವಂತ ಜಾಗ. ಸೊ ಹೋದ ವರ್ಷ ಆಚೆ ವರ್ಷ ಎಲ್ಲ 850-900 1,000 mm ವರ್ಗೂ ಬಿದ್ದಿದೆ. ಎಲ್ಲೆಲ್ಲಿ ಖಾಲಿ ಇರುವಂತ ಕೆರೆಗಳೆಲ್ಲ ಕೋಡಿ ಬಿದ್ದು ಎಲ್ಲಾಗಿದೆ. ಅಂದ್ರೆ ಅದಕ್ಕೇನು ಇದು, ನಾನು ಹೇಳಿದೆ ನಿಮಗೆ ಕೋಸ್ಟಲ್ ಏರಿಯಾ ಅಥವಾ ನದಿಯ ದಡದಲ್ಲಿರ್ತಕ್ಕಂಥ ತೋಟಗಳಿಗೆ ತುಂಬಾ ವ್ಯಾಪಕವಾಗಿ ಬರುತ್ತೆ ಅಂತ. ಅದೇ ರೀತಿ ಮೈಕ್ರೋ ಕ್ಲೈಮೇಟ್ ಅಂತ ಜಾಗದಲ್ಲಿ ಎಕ್ಸಿಸ್ಟ್ ಆಗಿರೋದ್ರಿಂದ ಈ ಕೀಟ ಬಂದು ಮೈಗ್ರೇಟ್ ಆಗಿ. ಹಲೋ ಸರ್ ನಮಸ್ಕಾರ ಸರ್, ನನ್ನ ಹೆಸರು ಕುಮಾರ್ ಅಂತ. ಕುಮಾರ್ ಎಲ್ಲಿಂದ? ನಾನು ಹಾಸನಲ್ಲಿರೋದು, ನಮ್ದು ಕೋಡಿಯಲ್ಲಿ ತೋಟ ಇದೆ. ಮಾತಾಡಿ ಕುಮಾರ್. ನಾವು ಇದು ಏನಾಗುತ್ತೆ ಅಂತ ಹೇಳಿದ್ರೆ, ನಮ್ದು ಸುಳಿಲಿ ಡಿಸೈನ್ ಡಿಸೈನ್ ಆಗಿ ಕಟ್ ಮಾಡ್ತಾವೆ ಸರ್ ಸುಳಿ ಎಲ್ಲ ಹುಳುಗಳು. ಅದು ಸುಳಿಗೆ ಒಂದು ವಿ ಶೇಪ್ ಕಟ್ ಮಾಡಿರ್ತಕ್ಕಂಥ ಕೀಟ ಯಾವ್ದು ಅಂದ್ರೆ ರೈನೋಸರಸ್ ದುಂಬಿ ಅಂತ ಹೇಳ್ಬಿಟ್ಟು, ಅದು ಗೊಬ್ಬರದ ಮುಖಾಂತರ ಅದು ಬರುತ್ತೆ. ಬೇರನ್ನ ಕಟ್ ಮಾಡಿ ಕಾಂಡವನ್ನ ಕೊರೆದು ಅದು ವಿ ಶೇಪ್ ಆಗುತ್ತೆ. ಇದಕ್ಕೆ ನೀವು ಸಿಂಪಲ್ ಆಗಿ ನಾವು ಗೊತ್ತಾಗೋದಿಲ್ಲ ಮರದಲ್ಲಿ ಹಿಂಗಾಗತ್ತಂತ. ಎಲೆಗಳು ಸುಳಿ ಬಂದ ಮೇಲೆ ತಾನೇ ಕಟ್ ಆಗಿರುತ್ತೆ. ಅದಕ್ಕೆ ನಾವೇನ್ ಮಾಡ್ತೀವಿ, 1 ಎಕರೆಗೆ 2 ಮೋಹಕ ಬಲೆಗಳನ್ನ ಹೇಳ್ತೇವೆ. ರೈನೋಸರಸ್ ದುಂಬಿಯ ಮೋಹಕ ಬಕೆಟ್ ಟ್ರ್ಯಾಪ್ಸ್ ಅಂತ ಹೇಳ್ಬಿಟ್ಟು ಕಟ್ಟಬೇಕು. ಈ ರೀತಿ ತೋಟ ನಿಮ್ದು ಒಂದು ಎಕರೆನ 2 ಎಕರೆನ ಇದೆ ಅಂತ ಗೊತ್ತಾದ್ರೆ, ಆ ಬಾರ್ಡರ್ ಅಲ್ಲಿ 1-4 ಅಡಿಗೆ ಕಟ್ಟಿದ್ರೆ ಆ ಸ್ಮೆಲ್ಲಿಗೆ ನಿಮ್ಮಲ್ಲಿ ಏನಿರುತ್ತೆ ತೆಂಗಿನಲ್ಲಿ ಇರ್ತಕ್ಕಂತ ರೈನೋಸರಸ್ ಅಡಲ್ಟ್ ದುಂಬಿಗಳು ಬಂದು ಅದರೊಳಗೆ ಬೀಳ್ತವೆ. ಈ ರೀತಿ ನಾವು ಮ್ಯಾನೇಜ್ ಮಾಡಬಹುದು ಆನಂದ್ ಅವರು. ಹೌದೌದು, ಇಲ್ಲೇ ನೀವು ಹಾಸನ ಜಿಲ್ಲೆಯರಾಗಿರೋದ್ರಿಂದ ಸಂತೆಪೇಟೆಯಲ್ಲಿ ಅನ್ನದಾತ ಅಂತ ಒಂದು ಅಂಗಡಿ ಇದೆ, ಅಥವಾ ಯಾವ್ದೋ ಒಂದು ನೀವು ಕೇಳಿದ್ರೆ ಈ ರೈನೋಸರಸ್ ದುಂಬಿ ಸಿಗುವಂತಹ ಮೋಹಕ ಬಲಿಗಳನ್ನ ಕೊಡಿ ಅಂತಂದ್ರೆ ನಿಮಗೆ ಸಿಗುತ್ತೆ. ಯಾರಾದ್ರೂ ಕೇಳಿ ನೀವು, ಕೆಲವೊಂದು ಅದು ಸಿಗುವಂತ ಜಾಗದಲ್ಲಿ ನೀವು ನೋಡಬಹುದು. ಸರಿ ಸರ್, ಎರಡನೇ ಪ್ರಶ್ನೆ, ಕೆಲವೊಂದು ಮರದಲ್ಲಿ ಸರಿಯಾಗಿ ಇದು ಕಾಯ ಕಟ್ಟಲ್ಲ ಸರ್, ಅದಕ್ಕೇನು ಕಾಯ ಕಟ್ಟಲ್ಲ ಅಂತಂದ್ರೆ ಅದಕ್ಕೆ ನೀವು ಚೆನ್ನಾಗಿ ನಿರ್ವಹಣೆ ಮಾಡಿರಲ್ಲ ಅಥವಾ ಯಾವ ತಳಿ ಹಾಕಿರ್ತೀರಿ ಅನ್ನೋದು ಪ್ರಶ್ನೆ ಆಗಿರುತ್ತೆ. ಎರಡನೇದಾಗಿ ಎಷ್ಟು ನೀರು ಕೊಡಬೇಕು, ಎಷ್ಟೆಷ್ಟು ಕೊಟ್ಟಿಗೆ ಗೊಬ್ಬರ ಕೊಡಬೇಕು, ಅಥವಾ ನೀವು ಮಾಡುವಂತ ಪದ್ಧತಿಗಳು ಹೇಗಿರ್ತವೆ, ಅವೆಲ್ಲದರ ಮೇಲೆ ನಿಂತಿರುತ್ತೆ. ಹೌದಾ? ಬೇರೆ ಏನೋ ಔಷಧಿ ಏನೋ ಬುಡಕಾಕದು ಆ ತರದ ಏನಿಲ್ಲ. ನೀವು ಕರೆಕ್ಟ್ ಆಗಿ ಕೊಟ್ಟಿಗೆ ಗೊಬ್ಬರ ಹಾಕಿದೀವಿ ಸರ್, ಕೊಟ್ಟಿಗೆ ಗೊಬ್ಬರ ಹಾಕಿದೀವಿ, ನೀರಿಂದ ಏನ್ ಸಮಸ್ಯೆ ಇಲ್ಲ, ನೀರೆಲ್ಲ ಚೆನ್ನಾಗೇ ಕೊಡ್ತಾ ಇದೀವಿ. ಮತ್ತೆ ಕಳೆನಾಶಕ ಬಳಸ್ತೀರಾ? ಕಳೆನಾಶಕ ಅದೇ ವರ್ಷದಲ್ಲಿ ಒಂದೊಂದ್ಸಲಿ ಬಳಸ್ತೀವಿ. ನೀವು ಒಂದು ಸಾರಿ ಕಳೆನಾಶಕ ಬಳಸಿದ್ರೆ ಅದನ್ನ ಒರಿಜಿನಲ್ ಮಣ್ಣಿಗೆ ಬರ್ಬೇಕಂತಂದ್ರೆ 5 ವರ್ಷ ತಗೊಳುತ್ತೆ. ಹೌದಾ? ಅಷ್ಟು ಮಣ್ಣಲ್ಲಿ ಇರ್ತಕ್ಕಂಥ ಸೂಕ್ಷ್ಮಾಣು ಜೀವಿಗಳು ಸತ್ತೋಗ್ಬಿಡ್ತವೆ. ಅದರಲ್ಲಿ ಆರ್ಗ್ಯಾನಿಕ್ ಮ್ಯಾಟರ್ ಅನ್ನ ಇನ್ಆರ್ಗ್ಯಾನಿಕ್ ಆಗಿ ಕನ್ವರ್ಟ್ ಮಾಡಬೇಕು ಅಂತ ಸೂಕ್ಷ್ಮಾಣು ಜೀವಿಗಳು ಸತ್ತೋದ್ಮೇಲೆ ನೀವು ಹಾಕುವಂತ ಗೊಬ್ಬರ ಅದಕ್ಕೆ ಎಲ್ಲಿ ಪೂರಕವಾಗಿ ಪೋಷಕಾಂಶಗಳು ಸಿಗುತ್ತೆ ಅಲ್ವಾ? ಹಾಗಾಗಿ ನೀವು ಕಳೆನಾಶಕನ ನಿಲ್ಲಿಸಿ ನೀವು ಮಾಡುವಂತ ಪದ್ಧತಿನ ಮಾಡಿ ಅವಾಗ ನೀವು ಹೇಳೋದಕ್ಕೆ ಸಾರ್ಥಕ ಆಗುತ್ತೆ. ಹೌದು. ಇದೇ ಪ್ರೊಸೀಜರ್ ಅದಕ್ಕೂ ಫಾಲೋ ಮಾಡಿ. ನೀವು ಕರೆಕ್ಟ್ ಆಗಿ ನೀರು ಕೊಟ್ಟಿಗೆ ಗೊಬ್ಬರ ಹಾಕಿ ಆಮೇಲೆ ಯಾವುದೇ ರೀತಿಯ ಕಳೆನಾಶಕವನ್ನು ಸಿಂಪಡಣೆ ಮಾಡಬೇಡಿ. ಖಂಡಿತವಾಗ್ಲೂ ನಾನು ಹೇಳಿದ್ನಲ್ಲ, ಒಂದು ಸಾರಿ ಕಳೆನಾಶಕವನ್ನು ಹೊಡೆದ್ರೆ ನಾರ್ಮಲ್ ಮಣ್ಣಿನ ಪರಿಸ್ಥಿತಿ ಬರಬೇಕಂದ್ರೆ ಕನಿಷ್ಠ 5 ವರ್ಷ ಬೇಕಾಗುತ್ತೆ. ಅದಕ್ಕೋಸ್ಕರ ಒಂದೊಂದ್ಸಲಿ ತುಂಬಾ ಅಡಕಲಾಗ್ಬಿಡುತ್ತೆ ಕಳೆಗಳು, ಮತ್ತೆ ತೋಟದಲ್ಲಿ ಕ್ಲೀನ್ ಇಲ್ಲ ಅಂದ್ರೆ ಹೋಗಕ್ಕಾಗಲ್ಲ ಅಂತ. ಕ್ಲೀನ್ ಇಲ್ಲ ಅಂತಂದ್ರೆ ನಾವು ಹೆಂಗ ಏನ್ ಮಾಡ್ಬೇಕು, ನಮ್ಮ ಪದ್ಧತಿಯಲ್ಲೇನೆ ನಾವು ನಿಯಂತ್ರಣ ಮಾಡ್ಕೋಬೇಕು. ವ್ಯವಸಾಯ ಪದ್ಧತಿಯಲ್ಲಿ ಮೆಷಿನರಿ ಬಂದೇವೆ, ಚಾಪ್ ಕಟ್ಟರ್ಸ್ ಅಂತ ಬಂದಿರ್ತವೆ, ಆಮೇಲೆ ಅಂತವನ್ನ ಬಳಕೆ ಮಾಡ್ಕೊ. ಭೂಮಿಯ ಸತ್ತೋದ್ರೆ ಏನಪ್ಪ, ತುಂಬಾ ಏನು ಮಾಡೋಕ್ಕಾಗಲ್ಲ. ಹಾಗಾಗಿ ಸ್ವಲ್ಪ ಮೆಷಿನರಿಯನ್ನ ಬಳಸ್ಕೊಂಡು ಅಥವಾ ನಮ್ಮ ಟ್ರೆಡಿಷನಲ್ ಪದ್ಧತಿಯನ್ನ ಮಾಡ್ಕೊಂಡು ಭೂಮಿಯನ್ನು ಉಳಿಸಿಕೊಂಡು ನಮ್ಮ ತೋಟವನ್ನ ಕಾಪಾಡ್ಕೋಬೇಕಾಗುತ್ತೆ. ಧನ್ಯವಾದ ಕುಮಾರ್ ಕರೆ ಮಾಡಿದ್ದಕ್ಕಾಗಿ. ಈ ಕಳೆನಾಶಕದ ಬಳಕೆ ತುಂಬಾ ವ್ಯಾಪಕವಾಗಿ ಆಗ್ತಾ ಇದೆ. ತಾವಾಗಲೇ ಹೇಳಿದ್ರಿ, ಒಂದ್ಸರಿ ನಾವು ಬಳಕೆ ಮಾಡೋದು ಅಂತ ಹೇಳಿದ್ರೆ ಮತ್ತೆ ಅದು ವಾಪಸ್ಸು ಅದೇ ತರ ಆಗಬೇಕು ಅಂದ್ರೆ 5 ವರ್ಷ ಬೇಕು ಅಂತ ಹೇಳಿ. ಈ ಮಣ್ಣಿನ ರಚನೆಯಲ್ಲಿ ಏನಾದರೂ ವ್ಯತ್ಯಾಸ ಆಗುತ್ತೆ ಅದು ಬಳಕೆ ಮಾಡೋದು? ಹೌದು ಸರ್, ಈಗ ಮಣ್ಣಿನ ರಚನೆಯ ಸ್ಟ್ರಕ್ಚರ್ ಅಂಡ್ ಟೆಕ್ಚರ್ ಅಂತ ಹೇಳ್ತೀವಿ, ಅದೆಲ್ಲ ನಮ್ಮ ಸೂಕ್ಷ್ಮಾಣು ಜೀವಿಗಳ ಮೇಲೆ ಆಧಾರಿತವಾಗಿರುತ್ತೆ. ಸೊ ನಾವು ಹೇಳ್ಬೇಕಾದ್ರೆ ಯಾವುದೇ ಒಂದು ಮಣ್ಣು 4 ಇಂಚ್ ಮಣ್ಣನ್ನು ಮಾತ್ರ ಫಲವತ್ತಾದ ಮಣ್ಣು ಅಂತ ಹೇಳ್ತೀವಿ. ಆ ಮಣ್ಣಿಗೆ ನಾವು ಗ್ಲೈಫಾಸೇಟ್ ಅಂತ ಕಳೆನಾಶಕ ಬಳಸಿಬಿಟ್ರೆ ಆ ಮಣ್ಣಲ್ಲಿರ್ತಕ್ಕಂಥ ಕೋಟಿ ಕೋಟಿ ಉಪಯುಕ್ತವಾದ ಜೀವ ಕೋಶಗಳೆಲ್ಲ ಸತ್ತೋಗ್ಬಿಡ್ತವೆ. ನಮಗೆ ಸ್ಟ್ರಕ್ಚರ್ ಎಲ್ಲ ರೂಪ ಆಗುತ್ತೆ, ಟೆಕ್ಚರ್ ಎಲ್ಲ ಎಲ್ಲಿ ಕಾಲಿಡ್ತೀವಿ ಅಲ್ಲಿ ನಮಗೆ ಒಂಥರ ಕಣ ಆದಂಗೆ ಆಗ್ಬಿಡುತ್ತೆ, ತುಂಬ ಹಾರ್ಡ್ ಪ್ಯಾನ್ ಆಗ್ಬಿಡುತ್ತೆ. ಸೊ ಆ ರೀತಿ ಇದ್ದಂಥ ಹೊಲಗಳು ಯಾವುದೇ ತೋಟಗಾರಿಕೆ ಬೆಳೆ ಆಗಿರ್ಬೋದು ಅಗ್ರಿಕಲ್ಚರ್ಗಳು ಸೂಕ್ತವಲ್ಲ. ಹಾಗಾಗಿ ನಮ್ಮ ಬಯೋಮಾಸ್ ಅಂತ ಏನು ಹೇಳ್ತೀವಿ, ಆರ್ಗ್ಯಾನಿಕ್ ಮ್ಯಾಟರ್ ಏನಂತ ಹೇಳ್ತೀವಿ, ಅದು ತುಂಬ ಇದ್ರೆ ಯಾವುದೇ ಬೆಳೆಗೆ ಪೂರಕವಾಗಿರುತ್ತೆ ಅಂತ ನಾನು ಹೇಳ್ತೇನೆ. ಈಗ ಕಳೆನಾಶಕಕ್ಕೆ ಪರ್ಯಾಯವಾಗಿ ಏನ್ ಮಾಡ್ಬೋದು? ಕಳೆನಾಶಕ ಪರ್ಯಾಯವಾಗಿ ನಮ್ಮೊಂದು ಸಮಗ್ರ ಬೆಳೆ ನಿರ್ವಹಣಾ ಪದ್ಧತಿಯನ್ನು ಬಳಸ್ಕೋಬೇಕು. ಇತ್ತೀಚಿನ ಜನ ಟೆಕ್ನಾಲಜಿಯಲ್ಲಿ ಮೆಷಿನರೀಸ್ ತುಂಬ ಬಂದಿದ್ದಾವೆ, ಆಮೇಲೆ ಅಂತರ ಬೆಳೆ ಬೇಸಾಯ ಪದ್ಧತಿಗಳಿದ್ದಾವೆ. ಈಗ ನಾವು ಉದಾಹರಣೆಗೆ ತೆಂಗಿನೇ ತಗೊಂಡ್ರೆ 30 ಅಡಿಗೆ ಒಂದು 31 ಗಿಡ ಹಾಕಿರ್ತೀವಿ, ಅದರ ನಡುವೆ ನಾವು ಇಂಟರ್ ಕ್ರಾಪಿಂಗ್ ಸಿಸ್ಟಮ್, ಅದು ಅಲಸಂದೆ ಮಳೆಗಾಲದಲ್ಲಿ ಆದರೆ ಅಲಸಂದೆ ಅಂತ ಹಾಕಿದ್ರೆ ಆ ಶೇಡಿಗೇನೆ ಕಳೆಗಳು ಬರೋದಿಲ್ಲ. ಹಾಗಾಗಿ ಇನ್ನೊಂದು ರಬಿ ಮಳೆ ಕಡಿಮೆ ಆದಂತೆ ನಾವು ಸಣ್ಣೆಂಬು ಅಂತ ಹೇಳ್ತೀವಿ, ಹಬ್ಸೆಣಬು ಅಂತ ಹೇಳ್ತೀವಿ. ಆ ಥರ ಆಗಿದಾಗ ನಾವೇನು ನಾರ್ಮಲ್ ನಾಕ್ಸಿಯಸ್ ವೀಡ್ಸ್ ಅಂತ ಏನು ಹೇಳ್ತೀವಿ, ತುಂಬಾ ಹಾನಿ ಮಾಡುವಂತ ಅವೆಲ್ಲ ಕುಂಠಿತ ಆಗ್ತವೆ. ಅದು ಮತ್ತೆ ಭೂಮಿಗೆ ಸೇರಿಸಿದಾಗ ಮತ್ತು ಭೂಮಿಯಲ್ಲಿ ಫಲವತ್ತತೆ ಜಾಸ್ತಿ ಆಗುತ್ತೆ. ಭೂಮಿಯ ರಚನೆ ಅಂತ ಹೇಳ್ತೀರಿ, ಟೆಕ್ಚರ್ ಅಂತ ಹೇಳಿದ್ರಿ, ಅವು ತನ್ನಿಷ್ಟು ತಾನೇ ಉದ್ಭವ ಆಗುತ್ತೆ. ಎಲ್ಲಾ ರೀತಿಯ ಪಚನ ಕ್ರಿಯೆಗಳು, ಫುಡ್ ಚೈನ್ ಅಂಡ್ ಫುಡ್ ಬಬ್ ಅಂತ ಏನ್ ಹೇಳ್ತೀವಲ್ಲ, ಅವು ಪೂರಕವಾಗಿರುತ್ತೆ. ಈ ಕಳನಾಶಕ ಹೊಡೆದ್ಬಿಟ್ರೆ ಏನಾಗುತ್ತೆ, ಆ ಕೋಶಗಳೆಲ್ಲ ಸತ್ತು ಹೋಗ್ಬಿಡ್ತವೆ. ಯಾವ ನಾವು ಒಂದು ಜೀವಿಯನ್ನ ಇನ್ನೊಂದು ಅವಲಂಬಿರ್ತವಲ್ಲ, ಡಿಸ್ಟರ್ಬ್ ಆಗುತ್ತೆ. ಇನ್ನು ಏನೇನೋ ಈ ಅವತಾರಗಳು ಒಂಥರ ಕಾಣಿಸ್ಕೊಳ್ಳುತ್ತೆ. ಹಾಗಾಗಿ ಇದನ್ನ ಮಾಡೋದ್ರಿಂದ ಪ್ರಕೃತಿ ದತ್ತವಾಗಿ ತೊಂದರೆ ಉಂಟಾಗುತ್ತೆ, ಇದನ್ನ ಮಾಡಬಾರ್ದು. ಈ ಕಪ್ಪು ತಲೆ ಕಂಬಳಿ ಹುಳುವನ್ನ ರಾಸಾಯನಿಕ ಪದ್ಧತಿಯಲ್ಲಿ ನಿಯಂತ್ರಣ ಮಾಡಬಹುದಾ? ಅದನ್ನೇ ನಾನು ಹೇಳಿದ್ನಲ್ಲ, ಇದು ಈ ಕೀಟ ಎಲ್ಲ ಹಂತದಲ್ಲೂ ಬರುವಂತಹ ಕೀಟ, ಯಾವ ಎಳ್ನೀರು ಇನ್ನೂ ಬಿಟ್ಟಿರಲ್ಲ ಅಂಥವಕ್ಕೆ ನಾವು ರಾಸಾಯನಿಕ ಪದ್ಧತಿಯನ್ನು ಬಳಸ್ಬೋದು. ಅದಕ್ಕೆ ನಾವು ಈಗ ಹೇಳ್ದಂಗೆ ಕ್ಲೋರೆಂಟ್ರಿನಿಪೊಳ್ಳು ಅಂತ ಈಗೇನು ಕೊರಾಜಿನ್ ಅಂತ ನಾವು ಹೇಳ್ತೀವಿ, ಆ ಹಂತದನ್ನು 0.1 ml 1 ಲೀಟ್ರ್ ನೀರಿಗೆ ಮಿಕ್ಸ್ ಮಾಡ್ಕೊಂಡು ಬಳಸಿದರೆ ಆ ಸಣ್ಣ ಸ್ಟೇಜಲ್ಲೇ ನಾವು ಹತೋಟಿ ಮಾಡ್ಬೋದು. ಸಿ ಇದನ್ನ ಎಲ್ಲ ದೊಡ್ಡ ಮರಗಳಿಗೆ ಆಗಲ್ಲ, ಯಾಕಂತಂದ್ರೆ 60-40 ಅಡಿ ಗಟ್ಟಲೆ ದೊಡ್ಡವಿರ್ತವೆ, ಸ್ಪ್ರೇ ಮಾಡೋದು ಪ್ರಾಕ್ಟಿಕಲಿ ಡಿಫಿಕಲ್ಟ್ ಆಗಿರುತ್ತೆ. ಆ ನಿಟ್ಟಿನಲ್ಲಿ ನಾವು ಜೈವಿಕ ನಿಯಂತ್ರಣ ಮಾಡ್ರಿ ಅಂತ ಹೇಳ್ತೀವಿ. ಈಗ ಸ್ಪ್ರೇ ಮಾಡಿದ್ರು ಕೂಡ ಗರಿಗಳು ಕೆಳಭಾಗಕ್ಕೆ ಮಾಡ್ಬೇಕಲ್ವಾ? ಹಾ, ಅದು ನಾವು ಸ್ಪ್ರೇ ಮಾಡಿದ್ರೆ ಮೇಲಿನ ಹಂಗೆ ಜಾರಿ ಕೆಳಗೆ ಹೋಗುತ್ತೆ. ಅವು ಮಾಡಿದ್ದು ಪ್ರಯತ್ನನು ಕೂಡ ಅದು ಟಾರ್ಗೆಟ್ ಸೈಟ್ಗೆ ರೀಚ್ ಆಗೋದಿಲ್ಲ. ಹಾಗಾಗಿ ನಮಸ್ತೆ ಸರ್. ನಮಸ್ತೆ, ನಿಮ್ಮ ಹೆಸರು ಹೇಳಿ, ಮಾತನಾಡಿ. ದೇವರಾಜ್ ಅಂತ. ಯಾವೂರಿಂದ ದೇವರಾಜ್? ಬಸ್ ಸ್ಟಾಂಡ್ ಸೈಡ್ ಹತ್ರ ಬನವಾಸಿಂದ. ಮಾತಾಡಿ ಮಾತಾಡಿ ಸರ್. ಮಾತಾಡಿ ಮಾತಾಡಿ ಸರ್. ಮೇಲ್ಗಡೆ ಒಂದು 30 ಅಡಿ ಮರಗಳು, ಒಂದು 5-6 ಮರದಲ್ಲಿ ಒಂದು ಕೆಲವು ಟೈಮ್ ಚೆನ್ನಾಗಿ ಬಿಡುತ್ತೆ ಕಾಯಿ, ಮತ್ತೆ ಗರಿ ಒಣಗದಂಗೆ ಇರುತ್ತೆ, ಕೆಲವು ಟೈಮ್ ಕಮ್ಮಿ ಬಿಡುತ್ತೆ. ಅದಕ್ಕೇನು ಮಾಡಬೇಕು ಸರ್? ಅಲ್ಲ, ಅದು ನಿಮ್ಗೆ ಅದು ರೋಗ ಏನಂತ ನೋಡ್ಕೋಬೇಕು. ಒಂದು ಕೊಳೆ ರೋಗನೋ ಅಥವಾ ರಸಸೋರಿಕೆನೋ ಅಣಬೆ ರೋಗನೋ ಅಥವಾ ಕೀಟಬಾಧೆಯನ್ನು ನೀವು ಸ್ವಲ್ಪ ಗಮನಿಸಿ ಅದ್ರ ತಕ್ಕಂತೆ ನೀವು ಮ್ಯಾನೇಜ್ಮೆಂಟ್ ಅನ್ನ ನೋಡ್ಕೊಂಡ್ರೆ ಒಳ್ಳೇದು. ನೀವು ಒಣಗ್ತದೆ ಅಂತಂದ್ರೆ ಇದು ಕಪ್ಪು ತಲೆ ಹುಳದಿಂದಲೂ ಬರಬಹುದು, ಇದು ರೂಗೋಸ್ ವೈಟ್ ಫ್ಲೈನಿಂದಲೂ ಬರಬಹುದು, ಕೆಲವೊಂದು ರೋಗದಿಂದಲೂ ಬಂದು ಒಣಗ್ತಾ ಇರುತ್ತೆ. ಸೂಕ್ಷ್ಮವಾಗಿ ಗಮನಿಸಿ ಅದಕ್ಕೆ ಟಾರ್ಗೆಟ್ ಸ್ಪೆಸಿಫಿಕ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತೀವಿ, ಆ ಮ್ಯಾನೇಜ್ಮೆಂಟ್ ಅನ್ನ ನಾವು ತಗೊಂಡ್ರೆ ಖಂಡಿತವಾಗ ನಿಮಗೆ ಕಡಿಮೆ ದರದಲ್ಲೇ ಒಳ್ಳೆ ಮೆಡಿಸಿನ್ ಅನ್ನ ಕೊಟ್ಟು ನಾವು ನಿರ್ವಹಣೆ ಮಾಡಬಹುದು. ಇವರೇ ದೇವರಾಜ್, ಬೇರೆ ಏನು ಪ್ರಶ್ನೆ ಇದೆಯಾ? ಇಲ್ಲ ಸರ್. ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ. ಸರ್, ಯಾವ ಸಂದರ್ಭದಲ್ಲಿ ಇದು ಹೆಚ್ಚಾಗ್ತಕ್ಕಂಥದ್ದು? ಸರ್, ಇದು ನಾರ್ಮಲ್ ಆಗಿ ಮಳೆ ಬಂದು ಬಿಟ್ಟಾದ ನಂತರ ಆ ವಾತಾವರಣದಲ್ಲಿ ತುಂಬಾ ಪಾಪ್ಯುಲೇಷನ್, ಯಾಕೆಂತಂದ್ರೆ ಹ್ಯುಮಿಡಿಟಿ ಜಾಸ್ತಿ ಆಗಿರುತ್ತೆ. ಎಸ್ಪೆಷಲಿ ಆ ಥರ ಹೇಳಿದಂದ್ರೆ ಲೇಟ್ ಫೋರ್ಟ್ ನೈಟ್ ಆಫ್ ಜನವರಿ, ಫೆಬ್ರವರಿ, ಮಾರ್ಚ್ ತಿಂಗಳಲ್ಲಿ ತುಂಬಾ ವ್ಯಾಪಕವಾಗಿ ಕಾಣಿಸ್ಕೊಳುತ್ತೆ ಸರ್. ತುಂಬಾ ಏನಂತಂದ್ರೆ ಅದ್ರ ಫೀಡಿಂಗ್ ರೇಟು ಕೂಡ ಜಾಸ್ತಿ ಆಗ್ಬಿಡುತ್ತೆ. ಮೊಟ್ಟೆಯ 100%, ನಾನು ಹೇಳಿದೆ ಇದರದು 50-500 ಮೊಟ್ಟೆ ಇಡುತ್ತೆ, ಎಲ್ಲವೂ ಹೆಚ್ಚಾಗ್ಬಿಡ್ತವೆ ಟೈಮಲ್ಲಿ. ಅವು ಗ್ರೆಗೇರಿಯಸ್ ಫೀಡಿಂಗ್ ಅಂದ್ರೆ ತುಂಬಾ ಜೋರಾಗಿ ತಿಂದು ಎಲ್ಲ ಬರ್ನಿಂಗ್ ಸಿಂಪ್ಟಮ್ ಅನ್ನ ತೋರುತ್ತೆ. ಅಂತದ್ ಕಂಡ ತಕ್ಷಣ ನಾವೇನ್ ಮಾಡ್ಬೇಕು, ಆ ಮೊಟ್ಟೆಯನ್ನ ಆ ಗರಿ ಫ್ರಾಂಡ್ ಅಂತ ಹೇಳ್ತೀವಲ್ಲ, ಕಟ್ ಮಾಡಿ ಸುಟ್ಟಾಕ್ಬೇಕು. ಯಾಕಂದ್ರೆ ಅದ್ರ ಮೊಟ್ಟೆನೂ ಅಲ್ಲೇ ಇಡುತ್ತೆ ಗರಿಯಲ್ಲಿ, ಅದರ ಲಾರ್ವಲ್ ಸ್ಟೇಜ್ ಅಂತ ಹೇಳ್ತೀವಿ ಅದು ಅಲ್ಲೇ ಇರುತ್ತೆ. ಕೋಶ ವ್ಯವಸ್ಥೆ ಇದೆ. ಒಂದು ಸಾರಿ ಆ ತರ ಸಿಂಪ್ಟಮ್ಸ್ ಕಂಡ ತಕ್ಷಣನೇ ಕಟ್ ಮಾಡಿ ಹಾಕ್ಬಿಟ್ರೆ ಫರ್ದರ್ ಸ್ಪ್ರೆಡ್ ಆಗೋದನ್ನ ತಡೆಗಟ್ಕೋಬಹುದು, ಬೇರೆ ಮರಕ್ಕೆ ಹಾನಿ ಆಗೋದನ್ನ ಕೂಡ ತಡೆಗಟ್ಕೋ. ಈ ರೀತಿಯ ಕೀಟದ ಬಗ್ಗೆ ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಗೊತ್ತಿದ್ರೆ ಖಂಡಿತವಾಗ್ಲೂ ಇನಿಷಿಯಲ್ ಸ್ಟೇಜಲ್ಲೇ ಈ ಕೀಟವನ್ನ ಹತೋಟಿಯನ್ನು ಮಾಡಬಹುದು ಸರ್. ಒಂದ್ ವೇಳೆ ಹತೋಟಿ ಮಾಡದೇ ಸುಮ್ನೆ ಬಿಟ್ಬಿಟ್ರೆ, ಯಾಕೆಂತಂದ್ರೆ ಹತೋಟಿ ಮಾಡೋದು ಸ್ವಲ್ಪ ಕಷ್ಟನೇ. ಯಾಕೆಂತಂದ್ರೆ ಒಂದು ಪರೋಪಜೀವಿ ಸಿಕ್ಕರೆ ಪರವಾಗಿಲ್ಲ, ತಂದು ಬಿಡಬಹುದು, ಇಲ್ಲಾಂದ್ರೆ ಸ್ಪ್ರೇ ಅಂತೂ ಭಾರಿ ಕಠಿಣ ಆಗುತ್ತೆ. ಏನಾದರೂ ನಿರ್ಲಕ್ಷ್ಯ ಮಾಡಿದ್ರೆ ಏನು ಅನಾಹುತಗಳಾಗುತ್ತೆ? ಸರ್, ನಿರ್ಲಕ್ಷ್ಯ ಮಾಡಿದ್ರೆ ಇನ್ನೇನಪ್ಪ ಈ ತೋಟಿಗೆ ಬೆಂಕಿ ಇಟ್ಟಿದಾರಲ್ಲ ಅನ್ನೋ ಲೆಕ್ಕಾಚಾರಕ್ಕೆ ಕಾಣುತ್ತೆ ಸರ್. ಕಣ್ಣಿಗೆ ಇನ್ನೇನು ಜಸ್ಟ್ ಇಟ್ಸ್ ಬರ್ನ್ ಟಾಪ್ ಅನ್ನೋ ಥರ ಕಾಣಿಸುತ್ತೆ, ಸುಟ್ಟಂಗೆ ಕಾಣುತ್ತೆ. ಆ ಥರ ಮಾಡಿದಾಗ ನಾವೇನು ಮಾಡಬೇಕು, ಇದ್ರಾಗ ಒಂದು ಸುಮ್ಮನೆ ನೀವು ಯಾವ್ದಾರು ಒಂದು ಗರಿಯನ್ನು ಕಟ್ ಮಾಡಿ ನೋಡಿದ್ರಾಗೆ ಒಂದು ಎಲೆಯಲ್ಲೇ, ಜಸ್ಟ್ ಒಂದು ಎಲೆಯಲ್ಲೇ ನಿಮಗೆ 5-10 ಕಟ್ಪಿಲರ್ ಸಿಗ್ತವೆ. ಆ ಥರ ಇದ್ದಾಗ ನಾವು ಏನು ಮಾಡೋಕ್ಕಾಗಲ್ಲ. ಆಸರೆ ಎಲೆಗಳು ಇರೋವನ್ನ ನೋಡಿಬಿಟ್ಟು ಬಿಟ್ಟು ಇನ್ನು ಮಿಕ್ಕಿದ ಒಣಗಿಳ ಎಲೆಗಳನ್ನೆಲ್ಲ ಕಟ್ ಮಾಡಿ ಸುಟ್ಟಾಕೋದು ಭಾರಿ ಬೆಸ್ಟ್. ಆಮೇಲೆ ತನ್ನ ಶಕ್ತಿ ಇದ್ರೆ ಮತ್ತೆ ಚಿಗುರ್ಕೊಳ್ಳುತ್ತೆ. ಮತ್ತೆ ಸಡನ್ ಆಗಿ ಏನಾದ್ರು ಮಳೆ ಬಂತಂದ್ರೆ ತನ್ನಿಷ್ಟ ತಾನೇ ಪ್ರಕೃತಿ ದತ್ತವಾಗಿ ಅದರ ಪಾಪ್ಯುಲೇಷನ್ ಕಡಿಮೆ ಆಗುತ್ತೆ. ಕಡಿಮೆ ಆಗುತ್ತೆ. ಒಂದ್ಸರಿ ಮಳೆ ಬಂತು ಅಂತಂದ್ರೆ ಜೋರಾಗಿ ಒಂದ್ಸರಿ ಮಳೆ ಬಂತಂದ್ರೆ ಅದ್ರ ಆಕ್ಟಿವಿಟಿನೇ ಕಡಿಮೆ ಆಗೋಗ್ಬಿಡುತ್ತೆ. ಕಡಿಮೆ ಆಗುತ್ತೆ. ಆ ತರ ಮೈಕ್ರೋ ಕ್ಲೈಮೇಟ್ಗೆ ಹೊಂದ್ಕೊಳ್ಳುವಂತ ಒಂದು ಕೀಟ ಇದು. ಸ್ಪೋರಾಡಿಕ್ ಪೆಸ್ಟ್ ಅಂತ ಹೇಳ್ತೀವಿ ಅದಕ್ಕೆ. ಹಲೋ, ಥ್ಯಾಂಕ್ ಯು ಮೇಡಮ್. ನಮಸ್ತೆ. ನಮಸ್ಕಾರ ಸರ್, ನಾವು ಚನ್ನಪಟ್ಟಣ ತಾಲೂಕು ಬಾಬುರ ಹೋಬಳಿ ಕೇಳಿಂದ. ಹೆಸರು ಸರ್? ಜಯಣ್ಣ ಅಂತ. ಮಾತಾಡಿ ಜಯಣ್ಣ. ಸರ್, ನುಸಿ ರೋಗಕ್ಕೆ ಈಗ ತೆಂಗಿನ ಮರಗಳಿಗೆ ಕಪ್ಪು ಚುಕ್ಕಿ ರೋಗ ಬಂದಂಗೆ ಎಲ್ಲ ಬೂದಿ ಬಡ್ಕ ಮರ ಆತೈತಲ್ಲ, ಏನ್ ಮಾಡಸ? ಅದು ನೀವು ಇದು ಬಂದಿರೋದು ಇದು ಇದಲ್ಲ, ಅದ್ ಯಾವ್ದು ಅಂತ ಹೇಳ್ತೀವಿ ಅಂದ್ರೆ ರೂಗೋಸ್ ವೈಟ್ ಫ್ಲೈ ಅಂತ ಹೇಳ್ತೀವಿ. ಬಿಳಿ ನೊಣ ಕೆಳಗಿನ ಭಾಗದಲ್ಲಿ ಎಲ್ಲ ರಸ ಹೀರ್ಬಿಟ್ಟು ಗಿಡದಲ್ಲಿ ಒಣಗ್ದಂಗ ಆಗುತ್ತೆ. ಆಮೇಲೆ ಅದೇನ್ ಮಾಡುತ್ತೆ, ಒಂದು ತುಪ್ಪು ತರ ಸೆಕ್ರೆಟ್ ಮಾಡುತ್ತೆ, ಹನಿಡ್ಯೂ ಸೆಕ್ರೇಷನ್ ಅಂತ ಹೇಳ್ತೀವಿ ಅದನ್ನ. ಆ ಹನಿಡ್ಯೂ ಸೆಕ್ರೇಷನ್ ಮೇಲೆ ಗಾಳಿ ಇರ್ತಕ್ಕಂಥ ಒಂದು ಸೂಟಿ ಮೋಲ್ಡ್ ಸಿಲಿದ್ರ ಗಾಳಿಯಲ್ಲಿ ಬಿದ್ದು ಅದು ವ್ಯಾಪಕ ಗರಿಯಲ್ಲ ಮೇಲೆ ಕಪ್ಪಾಗಿ ಕಾಣುತ್ತೆ. ಅದು ದ್ಯುತಿ ಸಂಶ್ಲೇಷಣ ಕ್ರಿಯೆಗೆ ತುಂಬಾ ಹಾನಿ ಉಂಟಾಗುತ್ತೆ, ಹಂಗೆ ಒಣದಂಗ ಆಗುತ್ತೆ. ಸೊ ಇದಕ್ಕೆ ನಾವು ಪರ್ಯಾಯವಾಗಿ ಏನ್ ಮಾಡ್ಬೇಕಂದ್ರೆ ಬೇವಿನ ಎಣ್ಣೆ 5 ml ಒಂದು ಲೀಟರ್ ನೀರಿಗೆ ನಮ್ಮ ಮಿಕ್ಸರ್ನ ಮಾಡಿ ನಾವು ಹೊಡೆದ್ರೆ ಎಫೆಕ್ಟಿವ್ ಆಗಿ ಮ್ಯಾನೇಜ್ ಮಾಡಬಹುದು. ನೋಡಿ, ಇವ್ರೆ ಮರದ ಬುಡಕ್ ಹೊಡಿಬೇಕು, ಇಲ್ಲ ಗರಿಗಳಿಗೆ, ಗರಿಗಳಿಗೆ ಹೊಡಿಬೇಕು. ಇದು ನೀವು ಇಲ್ಲೇ ಅಂತಲ್ಲ, ಇಲ್ಲಿ ಎಲ್ಲೆಲ್ಲಿ ತೆಂಗಿನ ಮರಗಳನ್ನ ಬೆಳೆಸಿದರೆ ಎಲ್ಲೆಲ್ಲಿ ತೋಟಗಳಿದೆ ಎಲ್ಲಾ ಕಡೆ ವ್ಯಾಪಕವಾಗಿ ಇದನ್ನ ಕಾಮನ್ ಆಗಿದೆ. ಅದರ ಜೊತೆಗೆ ಇದೊಂದು ಬಂದಿದೆ, ಕಪ್ಪು ತಲೆಯ ಹುಳು ಅಂತ. ಸೊ ಇದು ತುಂಬಾ ಬಂದ್ಬಿಟ್ರೆ ಮತ್ತೆ ತೆಂಗು ಬೆಳೆಗಾರರು ಏನಾಗಬಹುದು ಪರಿಸ್ಥಿತಿ ಅನ್ನೋ ನಿಟ್ಟಿನಲ್ಲಿ ಏನಾಗಿದೆ ಅಂದ್ರೆ ಮರಗಳಲ್ಲಿ ಮೊಟ್ಟೆನೆಲ್ಲ ಇಳ ಬೀಳ್ತಿದ್ದಾವೆ ಸರ್. ಹಾ, ಮೊಟ್ಟೆ ಇಳ ಬೀಳಕ್ಕೆ 108 ಕಾರಣ ರೋಗಗಳಿದಾವೆ, ಕೀಟಬಾಧೆ ಇದೆ, ಆಮೇಲೆ ಬ್ಯಾಲೆನ್ಸ್ ಆಗಿ ನಾವು ಪೋಷಕಾಂಶಗಳು ಕೊಡದೆ ರೀತಿಯಿಂದ ಇರೋದ್ರಿಂದ ಕಾರಣ ಆಗಿದೆ, ಬೋರನ್ ಡೆಫಿಷಿಯನ್ಸಿಯಿಂದಲೂ ಕೂಡ ಕಾಯಿ ನಟ್ಟುಗಳೆಲ್ಲ ಬೀಳುವಂತಿದ್ದೇವೆ. ಇದಕ್ಕೆ ಸಮಗ್ರ ಬೆಳೆ ನಿರ್ವಹಣೆ ಪದ್ಧತಿಯನ್ನು ಮಾಡಬೇಕು. ಹೌದು ಹೌದು, ಕಾಯಿನೇ ಬರ್ದಲೇ ಎಳೆ ಎಳೆನೀರು ಮತ್ತೆ ಅಲ್ಲೇ ಅದನ್ನೇ ನಾನು ಹೇಳಿದ್ನಲ್ಲಿ, ಈಗ ತೋರಿಸಿ ಹೇಳಿರ್ತಕ್ಕಂಥ ಎಲ್ಲ ರೋಗಗಳು ಕಾರಣ ಆಗ್ತವೆ. ಅದನ್ನು ನಾವು ಯಾವ್ದು ಬಂದಿದೆ ಅಂತ ನೋಡ್ಬಿಟ್ಟು ಸಮಗ್ರವಾಗಿ ಬೆಳೆ ನಿರ್ವಹಣಾ ಪದ್ಧತಿಗಳನ್ನ ಕ್ರಮಗಳನ್ನ ಅನುಸರಿಸಬೇಕಾಗ್ತದೆ. ತೆಂಗಿಗೆ ಸಿಕ್ಕುತ್ತಾ ಸರ್? ಅದಕ್ಕೆ ಏನ ಹೇಳಿ, ತೋಟಗಾರಿಕೆಯಲ್ಲಿ ಇದು ನನ್ ರೂಗೋಸ್ ವೈಟ್ ಫ್ಲೈ ನಿಯಂತ್ರಣಕ್ಕೆ ನೀವು ಏನ್ ಮಾಡಿ ಕೊಟ್ಟಿ, ಇದು ಬೇವಿನ ಎಣ್ಣೆ ತರಿಸಿಕೊಳ್ಳಿ. 10,000 ppm ಬೇವಿನ ಎಣ್ಣೆ ಒಂದು ಲೀಟರ್ ನೀರಿಗೆ 2 ml ಹಾಕಿ, ಇಲ್ಲ ಅಷ್ಟು ಸಿಗಲಿಲ್ಲ ಅಂತಂದ್ರೆ 3,000-5,000 ppm ಸಿಗುತ್ತೆ. ಅದು 5 ml ಒಂದು ಲೀಟರ್ ನೀರಿಗೆ ಮಿಶ್ರಣ ಮಾಡಿ ಸ್ಪ್ರೇ ಮಾಡಿ ಎಫೆಕ್ಟಿವ್ ಆಗಿ, ಆಮೇಲೆ ಅದಕ್ಕೇನು ಒಂದು ಬ್ಯಾರಲ್ಗೆ ಒಂದು 300-400 gram ಅಷ್ಟು ಕಡಲೆ ಹಿಟ್ಟನ್ನು ಮಿಕ್ಸ್ ಮಾಡ್ಕೋಬೇಕು. ಆವಾಗ ಕಪ್ಪಾಗಿರೋದು ಹೋಗುತ್ತೆ. ಆಮೇಲೆ ಬೇವಿನ ಎಣ್ಣೆ ಅವು ಬಿಳಿ ನೋಣ ಅಂತ ಏನ್ ಹೇಳಿದ್ನಲ್ಲ, ಅವು ಹತೋಟಿ ಮಾಡುತ್ತೆ ಸರ್. ಧನ್ಯವಾದ ಜಯಣ್ಣ ಅವರೇ ಕರೆ ಮಾಡಿದ್ದಕ್ಕಾಗಿ. ಈ ಕಂಬಳಿ ಹುಳುಗಳು ಬರ್ದ ಹಾಗೆ ಏನಾದರೂ ಮುಂಜಾಗ್ರತಾ ಕ್ರಮಗಳನ್ನು ಅನುಸರಿಸಬಹುದಾ ಸರ್? ನಮಗೆ ಈಗ ಇದರ ಫಿಸಿಯಾಲಜಿ ಮಾರ್ಫಾಲಜಿ ಗೊತ್ತಾದ್ಮೇಲೆ ನಾರ್ಮಲ್ ಆಗಿ ಇದು ಫೆಬ್ರವರಿ ತಿಂಗಳಿಗೆ ಬಂದಿದೆ ಅಂತ ಗೊತ್ತಾಗುತ್ತೆ. ನಾನು ಹೇಳಿದ ಇದನ್ನ ಸೂಕ್ಷ್ಮವಾಗಿ ಮೊದಲನೇ ಹಂತದಲ್ಲಿ ಏನಂದ್ರೆ ಚುಕ್ಕಿ ಚುಕ್ಕಿ ತರ ಕಾಣುತ್ತೆ. ಇದು ಬಂದಿದೆ ಅಂತ ತಕ್ಷಣನೇ ನಾವು ಏನ್ ಮಾಡಬೇಕು, ಈ ಬಯಾಲಜಿಕಲ್ ಕಂಟ್ರೋಲ್ ರಿಲೀಸ್ ಮಾಡಿರ್ತಕ್ಕಂಥವನ್ನ ಇನ್ನಂಡೇಟಿವ್ ರಿಲೀಸ್ ಅಂತ ಹೇಳ್ತೀವಿ, ಈ ತರ ಮುನ್ಸಿಪಾಲಿಟಿ ರಿಲೀಸ್ ಮಾಡಿಬಿಡ್ಬೇಕು ಒಂದನೇದು. ಆಮೇಲೆ ಲಾರ್ವಲ್ ಬ್ರಕನ್ ಬ್ರೇವಿಕಾರ್ನ್ ಅಂತ ಇನ್ನೊಂದು ಲಾರ್ವಲ್ ಪ್ಯಾರಾಸಿಟೈಡ್ಸ್ ಅಂತ ಇದೆ, ಅಂದ್ರೆ ಪರತಂತ್ರ ಕೀಟಗಳು, ಅವು ಕೂಡ ವ್ಯಾಪಕ ಸಣ್ಣ ಸಣ್ಣವಿರ್ತವೆ. ಅವೆಲ್ಲ ಇಂಥ ಕೀಟಗಳಿದ್ರೆ ಹುಡುಕೊಂಡೋಗಿ ಅದ್ರ ಮೇಲೆ ಇನ್ಫೆಕ್ಟ್ ಮಾಡಿ ಕೀಟವನ್ನು ಸಾಯಿಸುವಂತದ್ದು. ಅಂಥವೆಲ್ಲ ಮಾಡಬಹುದು. ಸಣ್ಣ ಮರ ಗಿಡಗಳಾಗಿದ್ರೆ ಒಂದು ಔಷಧಿಗಳನ್ನು ಬಳಕೆ ಮಾಡಿ ನಾವು ಹತೋಟಿ. ಬಟ್ ಏನಪ್ಪ ಅಂದ್ರೆ ಈ ಕೀಟದ ಬಗ್ಗೆ ಡೀಟೇಲ್ ಇನ್ಫಾರ್ಮೇಶನ್ ನಮಗೆ ಗೊತ್ತಿರಬೇಕು. ಗೊತ್ತಿಲ್ಲ ಅಂತಂದ್ರೆ ಇದು ಒಂದು ನೀವು ಹೇಳ್ದಂಗೆ ಆವಲ ಕೇಳದಂಗೆ ಇದು ಸುಟ್ಟಂಗೆ ಕಾಣ್ತದೆ. ಅಂತ ಹಂತದಲ್ಲಿ ಬಂದು ಕೇಳಿದಾಗ ಏನಾಗುತ್ತೆ, ಗಾಬರಿ ಆಗ್ತೀವಿ. ಕೀಟದ ಬಗ್ಗೆ ಗೊತ್ತಿರಲ್ಲ, ಬೆಳೆ ಬಗ್ಗೆ ಗೊತ್ತಿರಲ್ಲ, ಲಾಸ್ ಆಯಿತು ಅಂತ ಹೇಳ್ಬಿಟ್ಟು ಇನ್ನೊಬ್ಬರ ಮೇಲೆ ಬ್ಲೇಮ್ ಮಾಡೋ ಪರಿಸ್ಥಿತಿ ಉಂಟಾಗುತ್ತೆ. ಈಗ ಬೇರೆ ಬೇರೆ ಭಾಗದಲ್ಲಿ ಮತ್ತೆ ನಮ್ಮ ನೆರೆಹೊರೆಯ ಜಿಲ್ಲೆಯಲ್ಲಿ ಬಂದಿರೋದ್ರಿಂದ ಒಂದಷ್ಟು ನಮ್ಮ ರೈತರಿಗೂ ಒಂದು ಸ್ವಲ್ಪ ಆತಂಕ ಇರುತ್ತೆ. ಆತಂಕ ಪಡಬೇಕಾದಂತ ವಿಷಯ ಇದು ಹೇಗೆ? ತುಂಬಾ ಆತಂಕ. ನೀವು ಇತ್ತೀಚಿನ ದಿನಗಳಲ್ಲಿ ಪೇಪರ್ ನ್ಯೂಸ್ ಅಲ್ಲೆಲ್ಲ ನೋಡೋದಾದ್ರೆ ಚಿತ್ರದುರ್ಗ ಆಗಿರ್ಬೋದು, ದಾವಣಗೆರೆ ಆಗಿರ್ಬೋದು, ಮೈಸೂರು ಮತ್ತೆ ಹಾಸನ ಜಿಲ್ಲೆಯಲ್ಲಿ ಅಲ್ಲಲ್ಲಿ ಕಾಣಿಸ್ಕೊಂಡಿದೆ. ಅದೇ ಸ್ಟಾಟಿಸ್ಟಿಕ್ಸ್ ಹೇಳ್ಬೇಕಾಗಿರೋದಾದ್ರೆ ಚಿತ್ರದುರ್ಗದಲ್ಲಿ 60,000 hectare ವ್ಯಾಪಕದಲ್ಲಿ ಹಾನಿ ಉಂಟು ಮಾಡಿದೆ. ಜೊತೆಗೆ ದಾವಣಗೆರೆಯಲ್ಲಿ ಇನ್ನೊಂದು ಕರೆ ಇದೆ. ಹಲೋ ಸರ್, ನಾವು ಹಾಸನ ತಾಲೂಕು ಮರ್ಕೂಲಿಯಿಂದ ದೇವರಾಜು ಅಂತ. ದೇವರಾಜು ಅವರು, ನಿಮ್ ಪ್ರಶ್ನೆ ಏನಿದೆ ಬೇಗ ಕೇಳಿ, ಸಮಯ ಮೀರ್ತಾ ಇದೆ. ಈಗ ಈ ತೆಂಗಿನ ಇದು ಕಾಯಿಲೆ ಬಂದಿದೆ ಅಂತ ಹೇಳ್ತಿದ್ದೀರಲ್ಲ ತೆಂಗಿನ ಮರಕ್ಕೆ, ಆ ಕಾಯಿ ಆ ಮರದಲ್ಲಿರೋಂತ ಕಾಯಿ ಆ ಮರದಲ್ಲಿರೋ ಬೀಜವ ತಂದು ನಾವು ಸಸಿ ಮಾಡಿದ್ರೆ ಅದು ಮಾಡ್ಬೋದಾ? ಇದು ಅಂತ ಮರಗಳ ಮಾಡೋದೇಳ್ವಾ? ಇಲ್ಲ, ಖಂಡಿತ ಸುರಿಗಿರೋ ಮರದ ಕಾಯಿ ಯಾವತ್ತು ಸೆಲೆಕ್ಟ್ ಮಾಡಬಾರ್ದು. ನಾವು ಯಾವಾಗ ಹೇಳ್ತೀವಿ ಸಸಿ ಮಾಡ್ಬೇಕಂದ್ರೆ ತುಂಬಾ ಆರೋಗ್ಯಕರವಾಗಿರ್ಬೇಕು, ಆ ಕಾಯಿ ತನ್ನಾಗಿ ತುಂಬಾ ಮೆಚೂರ್ ಆಗಿರ್ಬೇಕು, ಬಲ್ತಿರ್ಬೇಕು. ಅಂತ ಕಾಯಿನ ಮಾತ್ರ ನಾವು ನರ್ಸರಿಗೆ ಬಳಸ್ಬೇಕಾಗಿರ್ತಕ್ಕಂಥ. ಇವು ಯಾವ್ದೇ ರೋಗ ಪೀಡಿತವಾಗಿರ್ತಕ್ಕಂತಹ ಮರದಲ್ಲಿ ಯಾವ ಕಾರಣಕ್ಕೂ ನಾವು ಸೆಲೆಕ್ಟ್ ಮಾಡಬಾರ್ದು ಇವರೇ. ಅದೇ ಸರ್, ಈಗ ರೋಗ ಬರುತ್ತೆ, ಅದನ್ನ ಇದ್ರ ಬರುತ್ತದೆ ಅಲ್ಲ, ಎಲೆ ಚಿಕ್ಕ ರೋಗ ಅಂತೇನು ಐದಾರು ಮೊಟ್ಟೆಗಳು ಏನಿರ್ತಾವ ಅವೆಲ್ಲ ಹೋಗಿರ್ತಾವ, ಅಂತ ಸಸಿದ ಉಪಯೋಗಿಸೋದೇ ಬೇಡ ಅಂತ. ಬೇಡ ಬೇಡ, ನಾವು ಆರೋಗ್ಯವಾಗಿರ್ತಕ್ಕಂತ ಮರದಲ್ಲಿನೇ ಸೆಲೆಕ್ಟ್ ಮಾಡಬೇಕು. ಸರಿ, ನಾನು ಹೌದು ಸರ್. ಆಮೇಲೆ ಸರ್, ಇದು ಕಳೆನಾಶಕ ಹೊಡಿಬೇಡಿ ಅಂದ್ರಲ್ಲ, ಅದು ಭೂಮಿಗೆ ಹೊಡೆಯೋದೇ ಬೇಡವಾ?